ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಕೃಷಿಕರಾದ ಪಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಜೊತೆಗೆ ಬಡಗಿ ಕೆಲಸನೂ ಮಾಡ್ತಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸುಬ್ರಹ್ಮಣ್ಯ ಅವರೇ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸುಬ್ರಹ್ಮಣ್ಯ ಅವರೇ, ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ಈಗ ನನಗೆ 65 ವರ್ಷ ಆಗಿದೆ ಸರ್. ಈಗ ನಾನು 10 ವರ್ಷದ ಹುಡುಗ ಆದಾಗಲಿಂದನೂ ನಮ್ಮ ತಂದೆಯ ಜೊತೆಯಲ್ಲೇ ನಾನು ಕೆಲಸ ಮಾಡಿದ್ದೀನಿ ಸರ್ ಜಮೀನಿನಲ್ಲಿ. ಅವ್ರ ಜೊತೆಯಲ್ಲಿ ಬೇಸಾಯಕ್ಕೆಲ್ಲ ಹೋಗ್ತಾ ಇದ್ದೆ ಸರ್. ಎತ್ತುಗಳು ಬಿಟ್ಕೊಂಡು ಅವ್ರ ಜೊತೆಗೆ ಹೋಗೋದು, ಅವ್ರ ಜೊತೆಗೆ ಕೆಲಸ ಮಾಡೋದು. ಅದು ಸಂಜೆ ವಾಪಸ್ ಬರ್ಬೇಕಾದ್ರೆ ಮತ್ತೆ ಎತ್ತು ಬಿಚ್ಚಿ ನನ್ನ ಕೈಗೆ ಕೊಡೋರು ಸರ್. ನಾನೇ ಹಿಡ್ಕೊಂಡು ಎತ್ತುಗಳನ್ನ ಮನೆ ತನಕ ನಾನೇ ಕರ್ಕೊಂಬರ್ತಿದ್ದೆ ಸರ್. ಮತ್ತು ಕಟ್ಟಾಕೋದು, ಸಂಜೆ ಅವಕ್ಕೆ ಹುಲ್ಲು ಮೇವು ಎಲ್ಲ ನೋಡ್ಕೊಂಡು ನೀರು ಇಡೋದು, ಮುಸ್ರೆ ಇಡೋದು, ಇವೆಲ್ಲ ಮಾಡ್ತಾಯಿದ್ದೆ ಸರ್ ನಮ್ಮ ತಂದೆಯ ಜೊತೆಯಲ್ಲಿ. 10 ವರ್ಷ ದುಡ್ಗಾದಾಗಲಿಂದನೂ ನಾನು ಜಮೀನಿನಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಹಾಗಿದ್ರೆ ನಿಮ್ಮ ತಂದೆಯವರು ಈ ಕೃಷಿ ಕೆಲಸಗಳೆಲ್ಲ ಆಗಲೇ ಕಳಿಸ್ಕೊಟ್ಟಿದ್ರ ಮೊದಲು? ಹೌದು ಸರ್, ಹೌದು ಸರ್. ಚಿಕ್ಕ ವಯಸ್ಸಿನಿಂದಾನೇ ನಾನು ನಮ್ಮ ತಂದೆಯ ಜೊತೆಗೆ ಎಲ್ಲೋದ್ರೂ ಜೊತೆಗೆ ಹೋಗೋದೊಂದು ಆಸೆ ನನಗೆ ಸರ್. ಜೊತೆಗೆ ಅವ್ರ ಕಸುಬುಗಳನ್ನ ಈ ರೈತರು ಕೆಲಸನ ಅವ್ರು ಮಾಡೋದು ನೋಡಿ ನನಗೂ ಮಾಡಬೇಕು ಅನಿಸೋದು. ಹಂಗಾಗಿ ನನಗೆ ಭಾಳ ಅದ್ರ ಕಡೆಗೆ ಆಸಕ್ತಿ ಇದ್ದಿದ್ದರಿಂದ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋರು. ಕಸುಬು ಬಗ್ಗೆನೂ ನನಗೆ ವಿಷಯಗಳು ತಿಳಿಸೋರು ಸರ್, ಹೇಳ್ಕೊಡೋರು. ಬೆಸ ಹೊಡಿಯೋದು ಅವ್ರು ಹೊಡಿಬೇಕಾದ್ರೆ ನಾನು ಹೆಂಗೆ ಹೊಡಿತೀನಿ ನೋಡು, ಸಾಲ ನೆಟ್ಟಿಗೆ ಹೋಗ್ಬೇಕು, ಮಿಣೆ ಹಿಂಗೆ ಹಿಡ್ಕೋಬೇಕು ಅನ್ನೋ ಮಾತೆಲ್ಲ ಹೇಳೋರು ಸರ್. ಅದು ನಾವು ಎಡಕ್ಕೆ ತಿರುಗಿಸಿದ್ರೆ ಬಲಕ್ಕೆ ಕ್ರಾಸ್ ಹೋಗುತ್ತೆ, ಬಲಕ್ಕೆ ತಿರುಗಿಸಿದ್ರೆ ಎಡಕ್ಕೆ ಕ್ರಾಸ್ ಎಳೆಯುತ್ತೆ, ಲೆವೆಲ್ಲಾಗಿ ಹಿಡ್ಕೋಬೇಕು, ಒಂದೇ ಸಾಲು ಮುಂದಕ್ಕೆ ನೋಡ್ಕೊಂಡು ಎತ್ತುಗಳನ್ನ ಕರೆಕ್ಟಾಗಿ ನಡೆಸ್ಬೇಕು, ನಾವಿಲ್ಲಿ ಹಿಡ್ಕೊಂಡು ಕ್ಲೀನಾಗಿ ಒಂದು ಲೆವೆಲಿಗೆ ಹೊಡೆದ್ರೆ ಒಂದೇ ಸಾಲು ನೀರಿಗೆ ಬರುತ್ತೆ ಅನ್ನೋ ವಿಷಯ ಎಲ್ಲ ಹೇಳ್ಕೊಡೋರು ಸರ್. ಅವ್ರ ಜೊತೆಯಲ್ಲಿ ಸ್ವಲ್ಪ ಬೇಸಾಯದ ಕೆಲಸನೂ ನಾನು ನಮ್ಮ ತಂದೆ ಜೊತೆಯಲ್ಲಿ ಕಲ್ತಿದ್ದೀನಿ, ಮಾಡಿದ್ದೀನಿ ಸರ್. ವಿದ್ಯಾಭ್ಯಾಸ ಮಾಡಲಿಲ್ಲ? SLCವರೆಗೂ ಓದಿದೆ ಸರ್. ಮುಂದಕ್ಕೆ ಓದಲಿಲ್ಲ? ಮುಂದಕ್ಕೆ ಓದಲಿಲ್ಲ ಸರ್. ಅಷ್ಟರಲ್ಲೇ ನಮಗೆ ಬೇರೆ ಏನೇನೋ ಸ್ವಲ್ಪ ತೊಂದರೆಗಳು ಆದವು ಸರ್, ಓದಲಿಕ್ಕೆ ಆಗಲಿಲ್ಲ. ಮನೆ ಕಡೆಯೇ ಜವಾಬ್ದಾರಿ, ಕಸುಬುಗಳು ಇವನ್ನೇ ಮಾಡ್ಕೊತಾನೆ ಓದಿ ಸರ್. ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತಿದ್ರಿ ಸರ್? ರಾಗಿ, ಜೋಳ ಬೆಳೀತಾ ಇದ್ವಿ, ಕೆಂಪು ಜೋಳ ಅಂತ ಸರ್, ಕೆಂಪು ಜೋಳ ಹಾಕ್ತಾ ಇದ್ವಿ, ರಾಗಿ ಮಾಮೂಲು ಸರ್. ಆಮೇಲೆ ಇವು ಸಿರಿಧಾನ್ಯಗಳೆಲ್ಲ ಬೆಳೀತಾ ಇದ್ವಿ ಸರ್. ನಾವು ಉಪಯೋಗಿಸೋದು ಕೂಡ ಮನೆಯಲ್ಲಿ ಅದೇ ರಾಗಿ ಸಿರಿಧಾನ್ಯನೇ ಹೆಚ್ಚಿಗೆ ಉಪಯೋಗಿಸ್ತಿದ್ವಿ ಸರ್. ನವಣಕ್ಕಿ ಅನ್ನ ಮಾಡೋರು ನಮ್ಮ ತಾಯಿ, ನವಣಕ್ಕಿ ಅನ್ನ ಉಳಿಸೊಪ್ಪು ಅಂದೇಳಿ ಸಾರು ಮಾಡೋರು ಸರ್. ಅದಕ್ಕೂ ಒಳ್ಳೆ ಕಾಂಬಿನೇಷನ್ನು, ಊಟಕ್ಕೂ ಭಾಳ ಹಿತವಾಗಿರೋದು ಸರ್. ಮನೆಯಲ್ಲಿ ಸ್ವಲ್ಪ ಹಸು ದನ ಕರುಗಳು ಕಟ್ಕೊಂಡಿದ್ವಿ, ಮನೆಯಲ್ಲೇ ಹಾಲು ತುಪ್ಪ ಎಲ್ಲ ಇರೋದು. ನಮ್ಮ ತಾಯಿ ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡು ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಊಟಕ್ಕೆ ಕೊಡೋರು ಸರ್. ಮನೆಯಲ್ಲೇ ಹಾಲು ಮೊಸರು ಎಲ್ಲ ಮನೆದೇನೆ. ಮೊದಲಿಂದೆಲ್ಲ ನಾವು ಕೊಂಡಿಲ್ಲ ಸರ್ ಹೆಚ್ಚಿಗೆ, ಮೊದಲು ಮನೆಯಲ್ಲೇ ಎಲ್ಲ ಅನುಕೂಲ ಇದ್ದಿದ್ದರಿಂದ ಮನೆಯಲ್ಲೇ ಹಾಲು ಮೊಸರು ಊಟ ಮಾಡ್ತಾ ಇದ್ವಿ. ನಾವೇ ಬೆಳೆದಿರೋ ಧಾನ್ಯಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ ಸರ್ ಹೆಚ್ಚು. ಈ ನಿಮ್ಮ ಹೊಸದುರ್ಗ ಒಳಲ್ಕೆರೆ ಎಲ್ಲ ಇವಾಗ್ಲೂ ಸಿರಿಧಾನ್ಯ, ರಾಗಿ, ಸಾವೆ, ನವಣೆ, ಊದ್ಲು ಇವನ್ನೆಲ್ಲ ಇವಾಗ್ಲೂ ಬೆಳೀತಾರೆ? ಈಗಲೂ ಬೆಳೀತಾರೆ, ಬೆಳೀತಾರೆ, ಈಗಲೂ ಬೆಳೀತಾರೆ. ಅಂದ್ರೆ ಒಳ್ಳೆ ಆಹಾರ ಅಂತಿರಲ್ಲ? ಬಹಳ ಪೌಷ್ಟಿಕ ಆಹಾರ ಸರ್. ಹೌದು, ಈಗ ಬಿ ಪಿ ಶುಗರ್ ಇರೋ ಎಲ್ಲರಿಗೂ ಕೂಡ ಸರ್ ನವಣೆ ಅದು ಆರ್ಕ ಸಾವೆ ಅದನ್ನೆಲ್ಲ ಊಟ ಮಾಡ್ರಿ ಅಂತ ಹುಡುಕೊಂಡು ಬಂದು ತಗೊಂಡೋಗ್ತಾರೆ. ಹೌದು, ಈ ಸ್ಟ್ರೋಕ್ ಆಗಿರೋರಿಗೂ ಕೂಡ ಇದು ನವಣಕ್ಕಿ ಅನ್ನ ಊಟ ಮಾಡಬೇಕು ಅಂತ ಹೇಳ್ತಾರೆ ಸರ್. ಅದು ಹೀಟ್ ಪದಾರ್ಥ ಅಲ್ಲ ಸರ್, ಹಂಗಾಗಿ ಅದರಿಂದ ಅವ್ರಿಗೊಂದು ಆರೋಗ್ಯ ಸಿಗುತ್ತೆ, ಬೇಗ ಕಾಯಿಲೆಯಿಂದ ಗುಣಮುಖರಾಗ್ತಾರೆ ಅನ್ನೋ ಉದ್ದೇಶಕ್ಕೆ ನವಣಕ್ಕಿಯನ್ನು ಊಟ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ತಂದೆಯವರು ಕೂಡ ಹೇಳರು ಸರ್, ಅದನ್ನ ಯಾವಾಗಲೂ ಯಾರು ಊಟ ಮಾಡಿದರೂ ಏನು ತೊಂದರೆ ಇಲ್ಲ, ದಷ್ಟು ಪುಷ್ಟರಾಗೂ ಇರ್ತಾರೆ, ಆಮೇಲೆ ಆರೋಗ್ಯವಂತರಾಗೂ ಇರ್ತಾರೆ ಅಂತ ನಾವು ಒಂದು ಮಾತು ನಮ್ಮ ಅಪ್ಪಾಜಿ ಹೇಳೋರು ಸರ್. ಇವಾಗ ನಿಮ್ಗೆ 65 ವರ್ಷ ಆದರೂ ನೀವು ಮೊದಲೆಲ್ಲ ಚೆನ್ನಾಗಿ ಸಿರಿಧಾನ್ಯಗಳು ಊಟ ಮಾಡಿರೋದ್ರಿಂದ ಇಷ್ಟೊಂದು ಚೆನ್ನಾಗಿದ್ದೀರ? ನಿಜ ಸರ್, ಹೌದು ಸರ್, ಹೌದು. ಇವಾಗಲೂ ಮನೇಲಿ ಉಪಯೋಗಿಸ್ತೀರ ಸಿರಿಧಾನ್ಯಗಳು? ಹೌದು ಸರ್, ನಾವು ಊಟ ಮಾಡ್ತೀವಿ, ಊಟ ಮಾಡ್ತೀವಿ. ಹೌದು, ಈಗ ಸಾಕಷ್ಟು ಜನ ಈಗೆಲ್ಲ ಈ ರಾಸಾಯನಿಕ ಕೃಷಿಯಿಂದ ಮಾಡಿದಂಥ ಆಹಾರಗಳನ್ನೇ ಉಪಯೋಗಿಸ್ತಾರೆ. ಈ ಸಿರಿಧಾನ್ಯಗಳು ಈ ರಾಸಾಯನಿಕ ಕೃಷಿಯಿಂದ ಮಾಡಿದ ಆಹಾರಗಳಿಗೂ ಏನು ವ್ಯತ್ಯಾಸ ಅಂತೀರ? ನಾವು ಮೊದಲೇನು ಊಟ ಮಾಡ್ತಿದ್ವಿ ಸರ್, ಅವೆಲ್ಲ ನೈಜವಾಗಿರುವಂಥ ಒಂದು ಬೆಳೆ, ಆಮೇಲೆ ಮಳೆ ಬೆಳೆಯಿಂದ ಯಾವ ಗೊಬ್ಬರ ಹಾಕ್ತಿರ್ಲಿಲ್ಲ ಸರ್, ಅದಕ್ಕೆ ಎಲ್ಲ ಸಗಣಿ ಗೊಬ್ಬರ, ಸಗಣಿ ಗೊಬ್ಬರನೇ ಅವಾಗ ಹಾಕ್ತಾ ಇದ್ದಿದ್ದು ಜಾಸ್ತಿ ಸರ್. ತಿಪ್ಪೆ ಗೊಬ್ಬರ ಅಂತಂದೇಳಿ ಅದನ್ನು ಮನೆ ಹಸುಗು ಕರುಗಳು ಕಟ್ಟಿದ್ರೆ ನಾವೇ ಸಗಣಿನ ಹುಲ್ಲು ಕಸ ಹೊಡೆದಿದ್ದೆಲ್ಲ ಒಂದು ಕಡೆಗೆ ಅದನ್ನ ಹಾಕ್ತಾ ಇದ್ವಿ ಸರ್. ಅದು ಚೆನ್ನಾಗಿ ಕೊಳತು ಇದಾಗಿರೋದನ್ನ ಆ ಗೊಬ್ಬರನೇ ನಮ್ಮ ಜಮೀನುಗಳೆಲ್ಲ ನಾವು ಬಳಸ್ಕೊಳ್ತಿದ್ವಿ ಸರ್. ಅದು ಒಳ್ಳೆ ಉತ್ಕೃಷ್ಟವಾಗಿ ಬೆಳೆನೂ ಬರೋದು, ಅದು ರುಚಿನೂ ಬರೋದು ಸರ್. ಅದು ಅದ್ರ ಅಡುಗೆಗಳು ನಾವು ಬಳಸಿದ್ರೆ ಒಳ್ಳೆ ರುಚಿಯಾಗೂ ಊಟ ಇರೋದು, ಶಕ್ತಿನೂ ಬರೋದು ಸರ್. ಇವಾಗ ನಾವು ಎಲ್ಲ ಇವು ಗೊಬ್ಬರಗಳು ಈಗಿಂದು ಸ್ವಲ್ಪ ಅದು ಮನುಷ್ಯನಿಗೆ ಆರೋಗ್ಯಕ್ಕೆ ತೊಂದರೆನೇ ಅಂತಂದೇಳಿ ಅನಿಸುತ್ತೆ ಸರ್. ಹೌದೌದು, ಈಗಿನ ಎಲ್ಲ ದವಸ ಧಾನ್ಯಗಳಾಗಿರ್ಬೋದು, ಈ ತರಕಾರಿ ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲ ಈ ಕೆಮಿಕಲ್ ಇರೋ ಮಿಕ್ಸ್ ಆಗಿರೋದ್ರಿಂದ ಒಂದು ಹಣ್ಣಿಗೂ ಕೂಡ ಔಷಧಿ ಹೊಡಿತಾರೆ ಸರ್. ಹೌದು, ಕೆಲವು ಟೈಮ್ನಲ್ಲಿ ಅದನ್ನ ತೊಳೆದು ತಿನ್ನೋದಿಕ್ಕೆ ಆಗೋದಿಲ್ಲ, ಹಂಗಂಗೆ ಬಳಸೋವಂಥ ಒಂದು ಸಂದರ್ಭಗಳು ಬರ್ತವೆ. ಮಕ್ಕಳು ಕೂಡ ಕೆಲವು ಅದನ್ನೇ ಉಪಯೋಗಿಸ್ತಾರೆ, ಹಂಗಾಗಿ ಕೆಲವ್ರಿಗೆ ಆರೋಗ್ಯದ ಬಗ್ಗೆನೂ ಕೆಲವು ತೊಂದರೆಗಳು ಆಗ್ತಿದ್ದಾವೆ ಅಂತ ಅನಿಸುತ್ತೆ ಸರ್. ಜಮೀನಲ್ಲೆಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇತ್ತ ಮೊದಲೆಲ್ಲ ನೀವು ಅವಾಗ ಹೋಲಿಸ್ಕೊಂಡ್ರೆ? ಅವಾಗ ಮಳೆ ಗಿಳೆ ಎಲ್ಲ ಟೈಮಿಗೆ ಸರಿ ಮಳೆ ಆಗೋದು ಸರ್. ಅವಾಗ ಮಳೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅನ್ನೋದೇ ಹೇಳೋಕ್ಕಾಗಲ್ಲ ಸರ್. ಈಗ ಮನೆ ಎಲ್ಲ ನೋಡಿದರೆ ಮಳೆ ಬಂತು, ನವಂಬರ್ ಡಿಸೆಂಬರ್ ತಿಂಗಳು ಚಳಿಕಾಲ, ಆದರೆ ಮಳೆ ಎಲ್ಲ ಬಂತು ಸರ್. ಹಂಗೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಟೈಮಿಗೆ ಕರೆಕ್ಟಾಗಿ ಮಳೆಗಾಲಕ್ಕೆ ಕರೆಕ್ಟಾಗಿ ಮಳೆ, ಬೇಸಿಗೆ ಕಾಲಕ್ಕೆ ಕರೆಕ್ಟಾಗಿ ಬೇಸಿಗೆ, ಚಳಿಗಾಲಕ್ಕೆ ಕರೆಕ್ಟಾಗಿ ಚಳಿಗಾಲ, ಹಿಂಗೆಲ್ಲ ನಡೀತಾ ಇತ್ತು ಸರ್. ಹಂಗಾಗಿ ನಮಗೆಲ್ಲ ನೈಜವಾಗಿ ದೈವದತ್ವವಾಗಿ ಬಂದಿರೋವಂಥ ಒಂದು ಪ್ರಕೃತಿಯಲ್ಲಿ ಬೆಳೆದಂಥ ಪದಾರ್ಥಗಳು ನಾವು ಉಪಯೋಗಿಸ್ತಾ ಇದ್ವಿ ಸರ್. ಅದರಿಂದ ಆರೋಗ್ಯ ದೇವ್ರು ಕೊಟ್ಟಿದ್ದ ಅಂದೇಳಿ ನಮಗೆ 100% ಮನಸ್ಸಿಗೆ ಅನಿಸುತ್ತೆ ಸರ್. ರೈತರು ಈಗ ಯಾಕೆ ಈ ಸಿರಿಧಾನ್ಯಗಳು ಹೆಚ್ಚೆಚ್ಚು ಬೆಳೀತಿಲ್ಲ ಅನಿಸುತ್ತೆ? ಎಲ್ಲ ಈ ದುಡ್ಡಿನ ಬೆಳೆಗಳೇ ಹೆಚ್ಚಾಗಿ ಬೆಳೀತಿದಾರಲ್ವಾ? ಇದು ಸ್ವಲ್ಪ ಕಾಯಬೇಕು, ಇದರಲ್ಲಿ ಸೋಲಾಗೋದು ಕೆಲವರಿಗೆ ಇರುತ್ತೆ ಸರ್. ಆದಷ್ಟು ಬೇಗ ನಾವು ಸಂಪಾದನೆ ಮಾಡೋದು ಈ ದಾಳಿಂಬೆ ಹಾಕ್ತಾರೆ ಸರ್, ಅದರಿಂದ ಹೆಚ್ಚಿಗೆ ಸಂಪಾದನೆ ಬರುತ್ತೆ ಅನ್ನೋದೊಂದು ಮಾತುಗಳು ಬರ್ತವೆ. ನಾನಾಗದೆ 100,000 ಆಯಿತು, 200,000 ಆಯಿತು ಅನ್ನೋದು ಒಬ್ರಿಗೊಬ್ರು ಹಳ್ಳಿಯಲ್ಲೆಲ್ಲ ಮಾತಾಡ್ಕೊಂಡು ಎಷ್ಟೋ ಜನ ತೆಂಗಿನ ಮರ ತೆಗೆದು ದಾಳಿಂಬೆ ಎಲ್ಲ ಹಾಕಿರೋದು ನಾವು ಮನೆ ಎಲ್ಲ ಕಣ್ಣಿಂದ ನೋಡಿದ್ದೀವಿ ಸರ್. ಆದರೆ ತೆಂಗಿನ ಮರ 1,000 ವರ್ಷದ ಸಂತಾನ ಅಂತಾರೆ ಸರ್, ಅದು 100,000 ವರ್ಷಗಳ ಕಾಲ ಅದು ಬಾಳಿಕೆ ಬರುತ್ತೆ, ಅದು ಹಾಕಿದರೆ ಮಕ್ಕಳು ಮೊಮ್ಮಕ್ಳ ಕಾಲಕ್ಕೂ ತಲೆ ಕಾಯುತ್ತೆ ಅನ್ನೋದು ದೊಡ್ಡವ್ರು ಮಾತಾಡೋರು ಸರ್. ಆದರೆ ಈ ದಾಳಿಂಬೆ ಬಂದಾಗ ಕೆಲವರು ಉದ್ಧಾರ ಆಗಿರೋದು ನಿಜ, ಕೆಲವರು ಅದರಿಂದ ತೊಂದರೆಗೀಡಾಗಿರೋದು ನಿಜ ಸರ್. ಸಾಲಗಳೆಲ್ಲ ಮಾಡ್ಕೊಂಡಿದ್ದಾರೆ, ಆಮೇಲೆ ತೋಟಗಳು ಹಾಳು ಮಾಡ್ಕೊಂಡಿದ್ದಾರೆ, ಹಿಂಗೆಲ್ಲ ಆಗಿದೆ ಸರ್. ಈಗ ದಾಳಿಂಬೆ ಹೆಚ್ಚೆಚ್ಚು ನಾವು ಈ ರಾಸಾಯನಿಕ ಗೊಬ್ಬರ ಕೊಟ್ಟು ಕ್ರಿಮಿನಾಶಕಗಳು ಸಿಂಪಡಿಸಿರೋದಂತ ಸಾಕಷ್ಟು ಭೂಮಿಗಳನ್ನು ಹಾಳಾಗಿರೋದನ್ನು ನಿಮ್ಮ ಹೊಸದುರ್ಗ ಹೊಳಲ್ಕೆರೆಯಲ್ಲಿ ನೋಡಿದ್ದೀವಿ ನಾವು. ಹೌದು ಸರ್, ಹೌದು ಹೌದು. ನಿಮ್ಮ ತಂದೆಯವರೇನು ಈ ತೆಂಗು ಅಡಿಕೆ ಇವನ್ನೇನು ಬೆಳೆಸಲಿಲ್ಲ ನೀರಾವರಿ ಮಾಡಿ? ನೀರಾವರಿ ಏನಿಲ್ಲ ಸರ್, ನಾವೇನಿದ್ರೂ ಈಗ ಪ್ರಕೃತಿ ದತ್ತವಾಗಿ ಬಂದಂಥ ಮಳೆ ಅದು ಆ ಟೈಮ್ ಕಾದೇನೆ ಬೆಳೆಯೋರು. ನಮ್ಮದು ಇಳುವರಿ ಕಡಿಮೆ ಇರೋದು ಸರ್, ಅದು ಏನು ಬರುತ್ತೆ. ಆದ್ರೂ ಒಳ್ಳೆ ಬೆಳೆ, ಒಳ್ಳೆ ಆರೋಗ್ಯವಾದ ದವಸ ಧಾನ್ಯ ನಮಗೆ ಸಿಗೋದು ಸರ್. ಈ ಕೃಷಿ ಜೊತೆ ಮತ್ತೆ ಬೇರೆ ಏನೇನು ಕೆಲಸ ಮಾಡೋರು ನಿಮ್ಮ ತಂದೆಯವರು? ಅವು ಕಾರ್ಪೆಂಟರ್ ಕೆಲಸನೂ ಮಾಡೋರು ಸರ್ ನಮ್ಮಪ್ಪರು. ಆಮೇಲೆ ಕುಂಟೆ ಕೂರ್ಗೆ ಅದಕ್ಕೆ ನೇಗ್ಲಿಗೆ ಬೇಕಾಗಂಥದ್ದು, ಆಮೇಲೆ ಎತ್ತು ಗಾಡಿ ಕೆಲಸನೂ ಸ್ವಲ್ಪ ಕಲ್ತಿದ್ರು ಸರ್ ಅವರು. ಗಾಡಿ ಎತ್ತಿನ ಗಾಡಿಗಳು ಅವಾಗ ಜಾಸ್ತಿ ಇತ್ತು ಸರ್, ಮರದಲ್ಲೇ ಚಕ್ರಗಳು ಜೋಡಿಸಿ ಮರದ್ದೇ ಪೂರ ಗಾಡಿ ಮಾಡೋರು ಸರ್. ಆ ಕೆಲಸ ಎಲ್ಲ ಮಾಡೋರು, ಅವ್ರ ಜೊತೆಲಿ ನಾನು ಅದೆಲ್ಲ ಕೆಲಸ ಮಾಡಿದ್ದೀನಿ ಸರ್. ನೀವು ಇದು ಬಡಗಿ ಕೆಲಸ ಎಲ್ಲ ಕಲ್ತಿದ್ರ? ಕಲ್ತಿದ್ದೀನಿ ಸರ್, ನಮ್ಮ ಅಪ್ಪರ ಜೊತೆ ಕೆಲಸ ಮಾಡಿದ್ದೀವಿ. ಅದರಲ್ಲೇ ಇನ್ನೂ ನೂತನವಾದ ಕೆಲಸಗಳು ಅಂದರೆ ಕೆತ್ತನೆ ಕೆಲಸ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಿದೆ ಸರ್. ಅದು ಈ ಸೋಫಾಗಳಿಗೆ, ಮಂಟಪಗಳಿಗೆ, ಮನೆ ಬಾಗಿಲುಗಳಿಗೆ ಬಳ್ಳಿ ಸಾಲು, ದೇವ್ರ ವಿಗ್ರಹಗಳು, ಅದ್ರ ಕೆಲಸ ಎಲ್ಲ ಅಭ್ಯಾಸ ಮಾಡಿ ಚೆನ್ನಾಗಿ ಮಾಡೋದನ್ನ ಅಭ್ಯಾಸ ಮಾಡಿದ್ದೀವಿ ಸರ್. ಅಪ್ಪಾಜಿಯವರು ಈ ಬಡಗಿ ಕೆಲಸ ಮಾತ್ರ ಕಲಿಸಿದ್ರು, ಈ ಕೆತ್ತನೆ ಕೆಲಸ ಎಲ್ಲ ಎಲ್ಲಿ ಕಲ್ತ್ರಿ? ಕೆತ್ತನೆ ಕೆಲಸ ನನಗೆ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಚಿತ್ರಕಲೆಯಲ್ಲಿ ಭಾಳ ಆಸಕ್ತಿ ಇತ್ತು ಸರ್. ನಾನು ಸ್ವಂತ ಚಾಕ್ಪೀಸ್ನಲ್ಲಿ ಗಣಪತಿಗಳು, ದೇವ್ರ ವಿಗ್ರಹ ಕೆತ್ತೋದು ಇದೆಲ್ಲ ಮಾಡ್ತಾ ಇದ್ದೆ ಸರ್, ಭಾಳ ಇಂಟ್ರೆಸ್ಟ್ ಇತ್ತು ನನಗೆ. ಆಮೇಲೆ ಈ ಮಣ್ಣಿನ ಇದರಲ್ಲೂ ಕೂಡ ಗೊಂಬೆಗಳು ಮಾಡೋದು ಅಭ್ಯಾಸ ಮಾಡಿದೆ. ಅದ್ರ ಜೊತೆಗೆ ಮರದ್ದು ಮಾಡೋದು ನಮ್ಮಪ್ಪರೆಲ್ಲ ಕೆಲಸಗಳು ತೋರಿಸ್ತಿದ್ದಿದ್ದರಿಂದ ಮರದಲ್ಲಿ ಕೆತ್ತನೆ ಕೆಲಸ ಯಾಕೆ ಮಾಡಬಾರ್ದು ಅಂತ ಅದಕ್ಕೆ ಪ್ರಯತ್ನ ಮಾಡಿದೆ. ಕೆಲವೊಬ್ಬರು ಆಚಾರ್ಯರುಗಳು ಜೊತೆಗೆ ಕೆಲಸ ಮಾಡಿದೆ ಸರ್, ಅವರು ಅವರಿಂದ ಕೆಲವು ವಿಷಯಗಳು ತಿಳಿದ್ವು ನನಗೆ. ಉಳಿಗಳು ಅದಕ್ಕೆ ಬೇಕಾಗೋಂಥ ಟೂಲ್ಸ್ ಯಾವ ರೀತಿ ಇರೋ ಬಳಸಬೇಕು ಅನ್ನೋ ವಿಷಯ ಎಲ್ಲ ಅವ್ರು ಹೇಳ್ಕೊಟ್ರು ಕೆಲವರು. ಹಾಗಾಗಿ ನಾನು ಅದು ಸ್ವಲ್ಪ ಕೆತ್ತನೆ ಕೆಲಸದ ಕಡೆಗೆ ಹೆಚ್ಚಿಗೆ ಒಲವಾಯ್ತು ಸರ್, ಮರಗೆಲಸದಲ್ಲಿ ಅದನ್ನು ಜೊತೆಗೆ ಸೇರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಿದೆ ಸರ್ ಅದು. ಹಾಗಾಗಿ ಬಳ್ಳಿಗಳು, ವಿಗ್ರಹಗಳ ಕೆಲಸ, ಮನೆಗೆ ದೇವ್ರ ಮನೆಗೆ ಮುಂದ್ಗಡೆ ಬಾಗಿಲಿಗೆ ವಾಸ್ಕಲ್ಗೆ ಅದಕ್ಕೆಲ್ಲ ಬಳ್ಳಿ ಮರದ ಕೆತ್ತನೆ ಕೆಲಸ ಅದೆಲ್ಲ ಮಾಡಿಕೊಡ್ತಾ ಇದ್ದೀನಿ ಸರ್ ಈಗಲೂ ಕೂಡ. ಇದಕ್ಕೇನಾದರೂ ಎಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರೆ ಹೆಂಗೆ? ತರಬೇತಿ ಅಂದರೆ ಹೊರಗಡೆ ಎಲ್ಲೂ ಹೋಗಿಲ್ಲ ಸರ್, ಯಾವ ಸ್ಕೂಲಲ್ಲೂ ಏನಿಲ್ಲ ಸರ್. ನಾನು ಸ್ವಂತ ಪ್ರಾಕ್ಟೀಸ್ ಮಾಡಿದ್ದು, ಜೊತೆಗೆ ಅನುಭವಿಗಳ ಜೊತೆಗೆ ಸ್ವಲ್ಪ ವಿಷಯಗಳು ತಿಳ್ಕೊಂಡು ಕೆತ್ತನೆ ಕೆಲಸ ಮಾಡೋವಂಥವ್ರ ಜೊತೆ ಕೂತು ನೋಡ್ಕೊಂಡು ಕೆಲಸಗಳು. ನಾವು ಹೊರಗಡೆ ಎಲ್ಲ ನಾವು ಓಡಾಡ್ಬೇಕಾದ್ರೆ ಬೇರೆ ಊರು ಸಾಮಾನ್ಯ ಬೆಂಗಳೂರಿಗೆಲ್ಲ ನಾವು ಹೋದರೆ ಕೆಲಸ ಮಾಡೋರು ಕಂಡ್ರೆ ಅಲ್ಲಿ ಸ್ವಲ್ಪ ಕೂತಿದ್ದು ಅವ್ರ ಹತ್ರ ನೋಡ್ಕೊಂಡು ಬರ್ತಿದ್ದೆ ಸರ್, ನಾನು ಕೆಲಸ ಮಾಡೋ ರೀತಿ ಹೆಂಗೆಂಗೆ ಮಾಡ್ತಾರೆ ಏನು ಅಂತ, ನಾನು ಮಾಡೋದಕ್ಕೆ ಅವ್ರು ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಅವರು ಏನಾದರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಅನ್ನೋದು ನನಗೆ ಗುರ್ತಾದಾಗ ಕೆಲವು ಪ್ರಶ್ನೆಗಳು ಅವ್ರಿಗೆ ಕೇಳ್ಕೊಳ್ತಿದ್ದೆ ಸರ್. ನನಗಿರೋ ಅನುಮಾನಗಳು ಅವರಿಂದ ಕೇಳಿ ತಿಳ್ಕೊಳ್ತಿದ್ದೆ, ಹಿಂಗೆಲ್ಲ ಹಿಂಗೆ ಮಾಡ್ಬೇಕು ಕಣಪ್ಪ ಹಿಂಗೆ ಮಾಡು ಅಂತ ಹೇಳೋವಂಥವ್ರು ಕೆಲವರು ಸಿಕ್ಕರು ಸರ್ ನನಗೆ. ಹಂಗಾಗಿ ನನಗೆ ಕೆಲಸಕ್ಕೆ ಒಂಥರ ಅನುಕೂಲ ಆಯಿತು ಸರ್. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದೆ ಸರ್. ಈಗಲೂ ಕೂಡ ನಾನು ಸ್ವಂತಕ್ಕೆ ಎಲ್ಲ ಕೆಲಸಗಳನ್ನು, ಮರದಲ್ಲಿ ಕೆತ್ತನೆ ಕೆಲಸ ಯಾವುದೇ ಇದ್ರೂ ನಾನು ರೆಡಿ ಮಾಡಿಕೊಡ್ತೀನಿ. ಇವಾಗಲೂ ನಿಮಗೆ ಕೆಲಸ ಸಿಗುತ್ತೆ ಅದು ಕೆತ್ತನೆ ಕೆಲಸ ಎಲ್ಲ? ಈಗ ಕಂಪ್ಯೂಟ್ರು ಮಿಷನ್ಗಳು ಬಂದಿದ್ದಾವೆ ಸರ್. ಈಗ ಅದು ಈಗ ನಾವು ಮಾಡೋದು ಏನಾಗುತ್ತೆ ಅಂದರೆ ನಮಗೆ ಒಂದು ವಾರ 10 ದಿವಸ 15 ದಿವಸ ಹಿಂಗೆ ಟೈಮ್ ಬೇಕು, ಆದರೂ ಕೆಲಸದ ಮೇಲೆ ಟೈಮ್ ತಗೊಳುತ್ತೆ ಸರ್. ಅದು ಕಂಪ್ಯೂಟರ್ ಮಿಷನ್ನು ಇವತ್ತು ಅದಕ್ಕೆ ಫೀಡ್ ಮಾಡಿಬಿಟ್ಟು ಮರ ಫಿಕ್ಸ್ ಮಾಡಿ ಬಿಟ್ಬಿಟ್ರೆ ಸ್ವಿಚ್ ಆನ್ ಮಾಡಿ ಅದು ಕರೆಂಟ್ ಹೋದಾಗ ಮಾತ್ರ ನಿಲ್ಲುತ್ತೆ ಸರ್, ಮತ್ತೆ ಕಂಟಿನ್ಯೂ ಆಗುತ್ತೆ ಸರ್. ಅದು ಅವರು ಒಂದು ದಿವಸಕ್ಕೆ ಒಂದು ಡೋರ್ ರೆಡಿ ಮಾಡ್ತಾರೆ ಸರ್. ನಾನು 8 ದಿನ ಅದು 10 ದಿವಸ ನಾವು ಟೈಮ್ ತಗೊಳ್ಳಿ ಕೈ ಕೆಲಸ ಸರ್. ಒಂದ್ಸರಿ ಡ್ರಾಯಿಂಗ್ ಮಾಡ್ಕೊಳ್ತೀವಿ, ಆಮೇಲೆ ಅದರಲ್ಲಿ ವೇಸ್ಟೇಜ್ ಮರ ತೆಗಿಬೇಕು ಸರ್. ಡ್ರಾಯಿಂಗ್ ಮಧ್ಯದಲ್ಲಿರೋ ವೇಸ್ಟೇಜ್ ಮರ ತೆಗೆದ್ರೆ ಫಿಗರ್ ಮೇಲೆ ಎದ್ದು ಬರುತ್ತೆ, ಸ್ಕ್ವಯರ್ ಆಗಿ ನಿಂತಿರುತ್ತೆ ಸರ್, ಅದು ಬಾಕ್ಸ್ ಟೈಪು. ಅದರಲ್ಲಿ ಮತ್ತೆ 3D ನಾನು ಕೆಲಸ ಮಾಡ್ಬೇಕು ಸರ್. ಅದರಲ್ಲಿ ಆ ಕೆತ್ತನೆ ಕಣ್ಣು, ಉಬ್ಬು, ಕೈ ಕಾಲುಗಳು, ಬಟ್ಟೆಗಳು, ಡ್ರೆಸ್ಸು, ಒಡವೆ, ಅದು ಪ್ರತಿಯೊಂದೂ ಕೆತ್ತನೆಯಲ್ಲಿ ನಾವು ಮಾಡಿ ಅದು ತೋರಿಸ್ಬೇಕಾಗುತ್ತೆ ಸರ್. ಒಂದು ಗಣಪತಿ ವಿಗ್ರಹ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಿರೋ ಸುತ್ತಲೂ ಸಿಂಹಾಸನ, ಹಿಂದೆ ಪ್ರಭಾವಳಿ, ಆಮೇಲೆ ಅದ್ರ ವಾಹನ ಇಲಿ, ಒಂದು ತಟ್ಟೆಯಲ್ಲಿ ಹಣ್ಣು ಇಟ್ಕೊಂಡಿದ್ರೆ ಹಣ್ಣುಗಳು ಯಾವ್ಯಾವ ಥರ ಇರ್ತವೆ, ಮುಂದೆ ಪೂಜಾ ಸಾಮಗ್ರಿ ಇಟ್ಟಿರೋವು, ಅವನ್ನೆಲ್ಲ ಡ್ರಾಯಿಂಗ್ ಮಾಡ್ಕೊಂಡು ಅವೆಲ್ಲ ಕೆತ್ತನೆ ಮಾಡ್ತೀವಿ ಸರ್. ನಮಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಸರ್ ಅದು ಕೈ ಕೆಲಸ. ಈಗ ಸ್ವಲ್ಪ ನಮಗೆ ಅದರಲ್ಲಿ ಆರ್ಡ್ರ್ಗಳು ಕಡಿಮೆ ಆಗಿದೆ ಸರ್. ಈಗ ಈ ಕಂಪ್ಯೂಟರ್ ಇವೆಲ್ಲ ಬಂದಿರೋದ್ರಿಂದ ನಿಮ್ಮ ಒಂದು ಕೆಲಸದ ಮೇಲೆ ಒಂದು ಹೊಡೆತ ಬಿತ್ತು ಅನ್ಸುತ್ತೆ? ಹೊಡೆತ ಬಿದ್ದಿದೆ ಸರ್. ಹೌದು ಆದರೂ ಕೆಲವರು ಅಪೇಕ್ಷೆಯಿಂದ ಮಾಡಿಸೋವಂಥವ್ರು ಬರ್ತಾರೆ ಸರ್. ನಮಗೆ ಅಲ್ಲಿಗೆ ಟೈಮ್ ಸಾಕಾಗುತ್ತೆ ಸರ್. ಅದು ಈಗ ಒಂದು ದಿವಸಕ್ಕೆ 10 ಆರ್ಡ್ರ್ ತಗೊಂಡ್ರೆ ನಾನು 10 ನಾನು ಡೆಲಿವರಿ ಕೊಡೋಕ್ಕಾಗಲ್ಲ ಸರ್. ಒಂದು ತಗೊಂಡ್ರೆ 10 ದಿವಸ ಟೈಮ್ ಬೇಕು ನನಗೆ, 15 ದಿವಸ ಟೈಮ್ ಬೇಕಾಗುತ್ತೆ. ಹಿಂಗೆ ಇನ್ನು ದೇವ್ರ ಮನೆ ಕೆಲಸಗಳಾದರೆ ಇನ್ನೂ ಜಾಸ್ತಿ ಕೆಲಸ ಇರ್ತವೆ. ಕೆಲವರು ಅಷ್ಟಲಕ್ಷ್ಮಿ ಎಲ್ಲ ಮಾಡಿಕೊಟ್ಟಿದ್ದೀನಿ ಸರ್. ಅಷ್ಟಲಕ್ಷ್ಮಿ ವಿಗ್ರಹಗಳು, ದಶಾವತಾರದ ವಿಗ್ರಹಗಳು, ಆಮೇಲೆ ಅಷ್ಟದುರ್ಗೆಯರ ವಿಗ್ರಹ ದೇವಸ್ಥಾನಕ್ಕೆಲ್ಲ ಮಾಡಿಕೊಟ್ಟಿದ್ದೀನಿ ಸರ್. ಅವು ತಿಂಗಳಾನ್ಗಟ್ಟಲೆ ಟೈಮ್ ತಗೊಳುತ್ತೆ ಸರ್. ಅವು ಪ್ರತಿಯೊಂದು ದೇವಿ ವಿಗ್ರಹಗಳೂ ವಿಭಿನ್ನವಾಗಿರ್ತವೆ, ಒಂದೊಂದು ಅವತಾರಗಳು ಇರ್ತವೆ ಸರ್. ಅದರಲ್ಲಿ ಏನಿರುತ್ತೆ ಎಲ್ಲ ಡೀಟೇಲಾಗಿ ವರ್ಕ್ ಮಾಡಬೇಕಾಗುತ್ತೆ. ಹಂಗಾಗಿ ಟೈಮು ನಮಗೆ ಸಾಕಾಗುತ್ತೆ ಸರ್ ಅಲ್ಲಿಗೆ. ಈಗ ಒಂದು ಬಾಗ್ಲು, ಒಂದು ನೇಗ್ಲು ಮಾಡ್ಬೇಕಂದ್ರೆ ಇಷ್ಟಂತ ರೇಟ್ ಫಿಕ್ಸ್ ಮಾಡಿರ್ತಾರೆ. ಈ ನೀವು ಕೆತ್ತನೆಗೆ ಯಾವ ರೀತಿ ರೇಟ್ ಫಿಕ್ಸ್ ಮಾಡ್ತೀರ? ಅದು ಸರ್ ಕೆಲಸ ಏನಿದೆ ಅನ್ನೋದು ನಾವು ಫಸ್ಟ್ ನಾವು ನೋಡ್ಕೊಳ್ತೀವಿ ಅವ್ರು ಏನು ಅಪೇಕ್ಷೆ ಪಡ್ತಾರೆ. ಬಳ್ಳಿ ಸಾದಾ ಪ್ಲೈನ್ ಆಗಿರೋದು ಇರುತ್ತೆ, ಅದರಲ್ಲಿ ಜೋಡಿ ಬಳ್ಳಿಗಳು ಒಂದಕ್ಕೊಂದು ಜಾಸ್ತಿ ಒಳಗಡೆ ಕೆಲಸಗಳು ಜಾಸ್ತಿ ಇದ್ದರೆ ಅದಕ್ಕೆ ಒಂದು ಅಡಿಗೆ 300 ರೂಪಾಯಿ 400 500 ಹಿಂಗೆ ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಅದಕ್ಕೆ 150-200 ರೂಪಾಯಿಂದನೂ ಸ್ಟಾರ್ಟಿಂಗ್ನಿಂದ ಬಳ್ಳಿದಿರುತ್ತೆ ಸರ್. ಆಮೇಲೆ ಅಲ್ಲಿಗೆಗಳಿಗೆ ದೇವ್ರ ವಿಗ್ರಹಗಳು ಮಾಡಿಸ್ತಾರೆ. ಒಂದು ಅಲ್ಲಿಗೆಯಲ್ಲಿ ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಇಷ್ಟು ಇರಬೇಕು ಅಂತ ಕೆತ್ತಿಸ್ತಾರೆ ಕೆಲವರು. ಕೆಲವರು ಬರೇ ಗಣಪತಿ ಒಂದೇ ಸಾಕು, ಲಕ್ಷ್ಮೀ ಒಂದೇ ಸಾಕು, ಅಥವಾ ಗಜಲಕ್ಷ್ಮಿ ಅಂತ ಮಾಡಿಸ್ತಾರೆ ಸರ್. ಅದೊಂದೇ ವಿಗ್ರಹ ಸಾಕು ಅಂತ ಹೇಳ್ತಾರೆ. ಅದ್ರ ಮೇಲೆ ರೇಟ್ಗಳು ಅಡಿಗಿಷ್ಟು ಅಂತೇಳಿ ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಅದು ಸ್ಕ್ವೇರ್ ಫೀಟ್ ಎಷ್ಟು ಅಡಿ ಆಗುತ್ತೆ ಅದ್ರ ಮೇಲೆ ರೇಟು. ಒಂದು ಡೋರಿಗೆ ನಮಗೆ ಏನೇನಂದ್ರೆ 5,000-7,000 ರೂಪಾಯಿ ಹಿಂಗೆ ಕೂಲಿ ಸಿಗುತ್ತೆ ಸರ್. ಕೂಲಿ ಸಿಗುತ್ತೆ. ಅಂದರೆ ಕೆಲಸ ಎಷ್ಟು ದಿವಸ ಹಿಡಿಬೋದು? ಈಗ ಸ್ವಲ್ಪ ಸಣ್ಣ ಕೆಲಸ ಆದರೆ ಇಷ್ಟು ರೇಟ್ ಅಂತಿರುತ್ತೆ. ತುಂಬ ಅದರಲ್ಲಿ ಕೆತ್ತನೆ ಕೆಲಸ, ಕುಸುರಿ ಕೆಲಸ ತುಂಬ ಜಾಸ್ತಿ ಐತೆ ಅಂದಾಗ ಅದಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ, ಬೆಲೆನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಕೆಲಸನೂ ಜಾಸ್ತಿ ಇರುತ್ತೆ ಸರ್, ಟೈಮ್ ಜಾಸ್ತಿ ತಗೊಳ್ಳುತ್ತೆ, ಬೆಲೆನೂ ಜಾಸ್ತಿ ಆಗುತ್ತೆ, ಅದಕ್ಕೆ ಜಾಸ್ತಿ ದುಡ್ಡು ಬರುತ್ತೆ ಸರ್. ಈಗ ಕೆತ್ತನೆ ಕೆಲಸಕ್ಕೆಲ್ಲ ಏನೇನು ಸಲಕರಣೆಗಳು ಬೇಕಾಗುತ್ತೆ? ಇದಕ್ಕೆಲ್ಲ ಹುಳಿಗಳಲ್ಲೇ ನಾನಾ ವಿಧದ ಹುಳಿಗಳು ಇರ್ತವೆ ಸರ್. ಇದರಲ್ಲಿ ಸಣ್ಣ ಬರೀ ಒಂದು ನೀವು ಅರ ಅಂತ ನೀವು ನೋಡಿರ್ತೀರ ಸಣ್ಣ ಸೈಜ್ ಸರ್, ಅಂತ ಅರದಲ್ಲಿ ಮೊದಲೆಲ್ಲ ನಾವು ಕೊಲ ಮೇಲೆ ನಾವು ಮಾಡ್ಕೊಳ್ತಿದ್ವಿ ಸರ್. ಹುಳಿನ ಅರನ ಅದು ಕಾಸ್ಬಿಟ್ಟು ಅದನ್ನ ತಟ್ಟಿ ಅಗಲ ಆಗಂಗೆ ಮಾಡ್ಕೊಂಡು ಅದರಾಗೆ ಮತ್ತೆ ರೌಂಡ್ ಮಾಡ್ತಿದ್ವಿ ಸರ್. ಅರ್ಧ ಪೈಪ್ ಬರುತ್ತಲ್ಲ ಆ ಥರ ಇರೋ ಹುಳಿಗಳು ವಿ ಶೇಪ್ ಬರ್ತವೆ ಸರ್ ಅದರಲ್ಲಿ ಹುಳಿ. ಅವು ಒಂದು ಲೈನು ಉದ್ದಕ್ಕೆ ಒಂದೇ ಥರ ಲೈನ್ ಹೊಡ್ಕೊಂಡು ಹೋಗುತ್ತೆ ಸರ್. ಅದು ಅದು ಡಿವೈಡರ್ ಸರ್. ಅದು ನಮ್ಮ ಕೆಲಸಕ್ಕೆ ಅದು ಅದೇ ಹೆಚ್ಚಿನ ಕೆಲಸ ಮಾಡೋದು ಸರ್. ಅದು ಹುಳಿ ನಾವು ಡ್ರಾಯಿಂಗ್ ಮಾಡಿದರೆ ಫಸ್ಟು ಅದು ಡಿವೈಡರ್ ತಗೊಂಡೇ ಅದ್ರಾಗೇ ಎಲ್ಲ ಕಂಪ್ಲೀಟ್ ಹೊಡಿತೀವಿ ಸರ್. ಅವ ಎರಡು ಭಾಗ ದಾರಿ ಮಾಡಿಕೊಡುತ್ತೆ. ಮರದ ಎಳೆಗಳು ನೋಡ್ಕೊಂಡು ನಾವು ಅದನ್ನ ಕಟ್ ಮಾಡಿ ವಿಗ್ರಹ ನಿಲ್ಲಿಸ್ಕೊಂಡು ವೇಸ್ಟೇಜ್ ಮರ ಎಲ್ಲ ತೆಗೆಯೋದಕ್ಕೆ ರೌಂಡ್ ಹುಳಿಗಳು ಮಟ್ಟವಾಗಿರೋವು ಅದರಲ್ಲಿ ನಾವು ಹತ್ತಿರಿಗೆ ಬ್ಲೇಡು ಬಳಸ್ತೀವಿ ಸರ್. ಆ ಬ್ಲೇಡ್ಗಳನ್ನೂ ಕೂಡ ನಾವು ಕೆತ್ತನೆ ಕೆಲಸಕ್ಕೆ ಬಳಸ್ಕೊಳ್ತೀವಿ. ಅದರಲ್ಲಿ ರೌಂಡು ಮಸಿತೀವಿ ಮುಂದೆ, ಮಟ್ಟನೂ ಇರುತ್ತೆ ಸರ್. ಕೆಲವು ಉಳಿಗಳು ಕ್ರಾಸ್ ಮಸಿತೀವಿ, ಮೂಲೆಗಳು ಸೊಂದಿ ಒಳಗಡೆ ಇರೋ ಮರದ ಒಂದು ತೆಗಿಬೇಕಾದ್ರೆ ಆ ಥರ ಉಳಿಗಳೆಲ್ಲ ಬೇಕಾಗುತ್ತೆ ಸರ್. ನೀವು ಯಾವುದೇ ಒಂದು ಕೆತ್ತನೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸ್ಕೆಚ್ ಮಾಡ್ಕೊಂತೀರ? ಹೌದು ಸರ್, ಡ್ರಾಯಿಂಗ್ ಮಾಡ್ಬೇಕು ಸರ್. ಮಾಡ್ಬೇಕು, ಡ್ರಾಯಿಂಗ್ ಮಾಡಿಬಿಟ್ಟು ಅದಾದ ನಂತರ ಅದಕ್ಕೆ ಕೆತ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಮೊದಲೆಲ್ಲ ಕಂಪ್ಲೀಟ್ ಕೈಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ಅದಕ್ಕೆ ಒಂದು ರೋಟ್ರೋ ಮಿಷನ್ ಅಂತ ಇದೆ ಸರ್, ಈಗ ಒಂದು 15 ವರ್ಷದಿಂದ. ಒಂದು ಚಿಕ್ಕದು ಮಿಕ್ಸಿ ಇದ್ದಂಗೆ ಸರ್, ಅದು ಮಿಕ್ಸಿಗೆ ಹೆಂಗೆ ಬ್ಲೇಡು ಹಿಂಗೆ ಟರ್ನ್ ಆಗುತ್ತಾ ಹಂಗೆ ಅದಕ್ಕೆ ಮರ ಕಟ್ ಮಾಡಲಿಕ್ಕೆ ಒಂದು ಬ್ಲೇಡ್ ಕೊಟ್ಟಿದ್ದೇನೆ ಸರ್. ಅದು ಅದನ್ನು ಉಲ್ಟಾ ಇಟ್ಕೊಳ್ತೀವಿ ಮರದ ಅಲಿಗೆ ಮೇಲೆ, ಫಿಗರ್ನ ಮಾತ್ರ ನಿಲ್ಲಿಸ್ಕೊಂಡು ಆ ವಿಗ್ರಹ ನಿಲ್ಲಿಸ್ಕೊಂಡು ಬಾಕಿ ವೇಸ್ಟೇಜ್ ಮರದಲ್ಲೆಲ್ಲ ಅದನ್ನು ಮಿಷನ್ ಆಡಿಸ್ತೀವಿ ಸರ್. ನಾವು ಡ್ರೈವಿಂಗ್ ಮಾಡ್ದಂಗೆ ಸರ್, ಅದು ನಾವು ಹೆಂಗೆ ಹೆಂಗೆ ಅದನ್ನು ತಳ್ಳಿ ಇದು ಮಾಡ್ತೀವಿ ಮರ ಹಂಗಂಗೆ ಕಟ್ ಮಾಡುತ್ತೆ ಸರ್. ಅದು ಅದೊಂದು ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಸರ್. ನಾವು 2 ದಿವಸ ವೇಸ್ಟೇಜ್ ಮರ ತೆಗಿಯೋದಕ್ಕೇ 2 ದಿವಸ ಟೈಮ್ ತಗೊಳ್ಳೋದು, 1 ಗಂಟೆ 1.5 ಗಂಟೆ ಅಥವಾ 2 ಗಂಟೆ ಟೈಮ್ ಕೆಲಸ ಮಾಡಿದರೆ ಅಷ್ಟೂ ನಾವು ರೆಡಿ ಮಾಡ್ಕೋಬೋದು ಸರ್. 1 ದಿವಸದ ಕೆಲಸ 1-2 ಗಂಟೆಲೇ ರೆಡಿ ಆಗುತ್ತೆ ಸರ್. ಅದು ಅಲ್ಲಿಂದ ಮುಂದಕ್ಕೆ ಮತ್ತೆ ಬಾಡಿ ಶೇಪ್ಗಳು ಮಾಡೋದು ಅದೆಲ್ಲ ಉಳಿಯಲ್ಲಿ ಕೈಯಲ್ಲೇ ಪೂರ ಮಾಡಿ ಇವಾಗ ಫಿನಿಶ್ ಮಾಡ್ತೀವಿ ಸರ್. ಈ ಬಾಗಿಲು ಕಿಟಕಿ ಮಾಡಬೇಕಂದ್ರೆ ಏನಂತ ಸ್ಟ್ರೈನ್ ಇರಲ್ಲ, ಈ ಮನಸ್ಸಿಗೆ ಆಗಿರ್ಬೋದು ಕಣ್ಣುಗಳಿಗೆಲ್ಲ ತುಂಬ ಜಾಸ್ತಿ ಒತ್ತಡ ಇರಲ್ಲ. ಈ ಥರ ಸಣ್ಣ ಕುಸಿರಿ ಕೆಲಸ ಮಾಡ್ಬೇಕಂದ್ರೆ ತುಂಬ ಯೋಚನೆ ಮಾಡಬೇಕು, ಮತ್ತೆ ಕಣ್ಣಿಗೂ ಮೈಂಡ್ಗೂ ತುಂಬ ಸ್ಟ್ರೈನ್ ಆಗುತ್ತೆ. ಹೌದು ಸರ್, ಆಗುತ್ತೆ. ಅದು ಸರ್ ಹೆಂಗೆ ಅಂದ್ರೆ ಇವಾಗ ಗಣಪತಿ ಮಾಡ್ತೀವಿ ಅಂದ್ರೆ ದೇಹ ಎಲ್ಲ ಮನುಷ್ಯಂದೇ ಆದ್ರೂ ಕೂಡ ಮುಖದಲ್ಲಿ ವ್ಯತ್ಯಾಸ ಬರುತ್ತೆ ಸರ್. ಆನೆ ಮುಖ ಮಾಡಬೇಕು, ಆನೆ ಮುಖಕ್ಕೆ ಕಿರೀಟ ಬರುತ್ತೆ ಅವಾಗ. ಆನೆ ನಾವು ಸಾಮಾನ್ಯ ಆನೆ ನೋಡಿರ್ತೀವಿ, ಇಲ್ಲಿ ಯಾವ ರೀತಿ ಅವ್ರಿಗೆ ಅಲಂಕಾರ ಹೆಂಗೆ ಮಾಡಬೇಕು, ಆಮೇಲೆ ಕಿವಿ ಮಧ್ಯದಲ್ಲಿ ಮುತ್ತಿನ ಸರಗಳು ಬಂದಿರಂಗೆ, ಕಿವಿಗೆ ಓಲೆ ಇಟ್ಟಿರೋ ಥರ, ಕೋರೆಗೆ ಮುಂದೆ ಅಣಸ್ಗಳು ಹಾಕ್ದಂಗೆ ಡಿಸೈನು, ಸೊಂಡ್ಲಿ ಮೇಲೆ ಡಿಸೈನ್ ಬಿಡಿಸ್ತೀವಿ, ತ್ರಿಶೂಲದ ಡಿಸೈನು, ಬೇರೆ ಹೂವು ಬಳ್ಳಿ ಡಿಸೈನ್ ಎಲ್ಲ ಬಿಡಿಸ್ತೀವಿ ಸರ್. ಸೊಂಡ್ಲಿ ಗೀರ್ಗಳೆಲ್ಲ ಮಾಡ್ತೀವಿ ಹಂಗೆ. ಅವಾಗ ಭಾಳ ಇಂಟ್ರೆಸ್ಟಿಂದ ಕೆಲಸ. ಈಗ ನರಸಿಂಹಸ್ವಾಮಿದು ಒಂದು ವಿಗ್ರಹ ಕೆತ್ತನೆ ಮಾಡಿದ್ರು ಸರ್, ಲಕ್ಷ್ಮೀ ನರಸಿಂಹನ ಮಾಡಿಸ್ತಾರೆ. ನರಸಿಂಹಸ್ವಾಮಿದು ಸಿಂಹದ ಮುಖ ಬರುತ್ತೆ ಸರ್, ಸಿಂಹದ ಮುಖ ಕಿರೀಟ ಕೂದಲೆಲ್ಲ ಇರೋದು, ಮತ್ತು ಮನುಷ್ಯನ ದೇಹ ಮಾಮೂಲು ಯಥಾಸ್ಥಿತಿ ಇರುತ್ತೆ ಸರ್. ಅದು ಶಂಕು ಚಕ್ರ ಬರುತ್ತೆ ಕೈಯಲ್ಲಿ, ಹಸ್ತ ಇರೋ ಇದು ಆಶೀರ್ವಾದದ ಕೈ ಬರುತ್ತೆ ಸರ್, ಎಡಗೈನಲ್ಲಿ ಗದೆ ಇರುತ್ತೆ ಸರ್. ಆ ಥರ ಒಂದೊಂದು ವಿಗ್ರಹಕ್ಕೂ ಒಂದೊಂದು ಥರ ಬದಲಾವಣೆ ಇರ್ತವೆ ಸರ್. ಆ ನೆಗ್ಲೆಕ್ಟ್ ಮಾಡೋಂಗಿರಲ್ಲ ಸರ್, ಯಾಕೆಂದ್ರೆ ಒಂದು ಚೂರು ಕಣ್ಣು ಮೂಗು ಮಾಡೋ ಜಾಗದಲ್ಲಿ ಜೋರಾಗಿ ಹೊಡೆದ್ರೆ ಮರದ ಎಳೆಗಳು ವ್ಯತ್ಯಾಸ ಗುರುತಿಲ್ದಲೇ ಮಾಡಿದರೆ ಮರ ಹೋದರೆ ಮತ್ತೆ ಮರ ಅಲ್ಲಿ ಏನೂ ಮಾಡೋಕ್ಕೆ ಬರಲ್ಲ ಸರ್. ಹಾಗಾಗುತ್ತೆ ಕೆಲಸ ಕೆಲಸ ಅಲ್ಲಿ ಮರನೂ ವೇಸ್ಟ್ ಆಗುತ್ತೆ ಸರ್, ಮಾಡಿದ್ದು ಟೈಮು ವೇಸ್ಟ್ ಆಗುತ್ತೆ, ಕೆಲಸನೂ ಹಾಳಾಗುತ್ತೆ ಸರ್. ಆ ಥರ ಸಂದರ್ಭಗಳು ಯಾವಾಗ ಆಗಿದಾವೆ? ಕೆಲವು ಟೈಮ್ ಆಗಿದ್ದಾವೆ ಸರ್, ಹೊಸದಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ಅವೆಲ್ಲ ಆಗಿದ್ದಾವೆ ಸರ್. ಅದಕ್ಕೆ ಮತ್ತೆ ದಾರಿ ತೋರಿಸ್ಕೊಡೋರು ಸರ್, ನಮ್ಮಪ್ಪ ಹಿಂಗೆಲ್ಲ ಹಿಂಗೆ ಮಾಡು, ನಿಧಾನಕ್ಕೆ ಮಾಡು, ಅವಸರ ಮಾಡ್ಕೋಬಾರ್ದು. ಆಮೇಲೆ ಬೆಳಿಗ್ಗೆ ಎದ್ದು ಫಸ್ಟ್ ಕೆಲಸಕ್ಕೆ ಕೂತಾಗ ಮುಖದ ಕೆಲಸ ಮುಗಿಸು ಅನ್ನೋರು, ಫ್ರೆಶ್ ಆಗಿರ್ತೀಯ ಅವಾಗ, ಆವಾಗ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ. ಕೆಲಸ ಮಾಡಿ ಮಾಡಿ ಸಂಜೆ ಆಗ್ತಾ ಬಂದಂಗೆಲ್ಲ ಒಂದು ಸ್ವಲ್ಪ ದೊಡ್ಡದಾಗಿರೋವು ರಫ್ ಆಗಿರೋವಂಥ ಕೆಲಸ ಮಾಡ್ಕೋಬೋದು. ಬೆಳಿಗ್ಗೆ ಫಸ್ಟ್ ನೀವು ಕೂತಾಗ ಇಂಪಾರ್ಟೆಂಟ್ ಏನಿದೆ ಅದ್ರಾಗ ಫಸ್ಟ್ ನೋಡ್ಕ, ಅದನ್ನು ಮಾಡ್ತಾ ಹೋಗು. ಆಮೇಲೆ ಮಧ್ಯಾಹ್ನ ಆದಮೇಲೆ ಒಂದು ಸ್ವಲ್ಪ ಆಸಕ್ತಿ ಕಡಿಮೆ ಆಯಿತು ಅಂದಾಗ ಕೆಲಸ ಮಾಡಲೇಬೇಕು, ವಿಧಿ ಇಲ್ಲ ನಾಳೆ ಕೊಡೋದಿರುತ್ತೆ ಸರ್, ಅಂಥ ಟೈಮ್ನಲ್ಲಿ ಮಾಡು. ಅದನ್ನು ಟೈಮು ಯಾವ್ಯಾವ್ದಕ್ಕೆ ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾಡು ಅನ್ನೋದು ಮಾತು ಹೇಳೋರು ಸರ್. ನಾನು ಅದೇ ಪ್ರಕಾರ ಮಾಡೋದು ಒಂಥರ ನನಗೆ ಒಳ್ಳೇದಾಯಿತು ಸರ್ ಅದರಲ್ಲಿ. ಈಗ ನೀವು ಹೇಳ್ದಂಗೆ ಬರೇ ಗಣಪತಿ ಮಾಡೋದು ಬರೇ ಆನೆ ಮುಖ ಮಾಡೋದಲ್ದೇ ಅವಕ್ಕೆಲ್ಲ ಇವತ್ತ ಮುತ್ತು ಪೋಣಿಸೋದು ಗೀರ್ ಹಾಕೋದು ಎಲ್ಲ ಒಂದು ಸ್ವಲ್ಪ ನೋಡಿದ್ರೆ ಸುಂದರವಾಗಿ ಕಾಣೋ ಮಟ್ಟಕ್ಕೆ ಅಟ್ರಾಕ್ಷನ್ ಮಾಡ್ಬೇಕು ನೀವು. ಹೌದು ಸರ್, ಅದು ಅಲಂಕಾರ ಇರ್ಬೇಕು ಸರ್, ಅಲಂಕಾರ ಇದ್ರೆ ಬೇಗ ಅಟ್ರಾಕ್ಷನ್. ನೋಡೋರಿಗೆ ಅದೇನೆ ಸರ್, ಅಲಂಕಾರ ಎಷ್ಟು ಚೆನ್ನಾಗಿರುತ್ತೆ, ನಾವು ಮುಖ ಕಣ್ಣು ಮೂಗು ಬಾಯಿ ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅದ್ರ ಜೊತೆಯಲ್ಲಿ ಅದಕ್ಕೆ ಬೇರೆ ಅಲಂಕಾರಗಳು ಎಲ್ಲ ಇರಬೇಕು ಸರ್. ಒಂದು ಗೌರಮ್ಮನ ಮುಖ ಮಾಡ್ತೀವಿ ಅಂದರೆ ಬರೇ ಹೆಣ್ಮಕ್ಳು ಮುಖದ ಅಷ್ಟೇ ಮಾಡಿದರೆ ಚೆನ್ನಾಗಾಗಲ್ಲ ಸರ್. ಅದಕ್ಕೆ ಮುಕ್ರ ಮೂಗ್ತಿ ಕೆನ್ನೆ ಸರಪಣಿ ಬೈತಲೆ ಬಟ್ಟು ಕಿವಿಯಲ್ಲಿ ಓಲೆಗಳು ಜುಮ್ಕಿ ಇವನ್ನೆಲ್ಲ ಒಡವೆಗಳೆಲ್ಲ ಅಲಂಕಾರ ಮಾಡ್ಬೇಕು ಸರ್. ಕತ್ತಿನಲ್ಲಿ ಡಾಬು ತಾಳಿ ಸರ ಇವೆಲ್ಲ ಮಾಡಿದಾಗ ಗೌರಮ್ಮನ ನೋಡ್ತಿದ್ದಂಗೆ ಗೌರಮ್ಮ ಇದ್ದಂಗೆ ಐತೆ ಅನ್ನೋದು ಒಂದು ಮಾತು ಬರುತ್ತೆ ಸರ್. ಹಂಗೆ ಅದಕ್ಕೆ ಅಲಂಕಾರವಾಗಿದ್ದಷ್ಟು ನೋಡಲಿಕ್ಕೆ ವಿಗ್ರಹಗಳು ಸುಂದರವಾಗಿ ಚೆನ್ನಾಗಿ ಕಾಣ್ತವೆ ಸರ್. ಅಷ್ಟೆಲ್ಲ ಮಾಡ್ಬೇಕು ಸರ್. ಅವಾಗ ಬರೇ ಮರದಲ್ಲಿ ಮಾತ್ರ ಕೆತ್ತನೆನ ಇವು ಶಿಲೆಗಳು ಈಗ ಬೇರೆ ಬೇರೆ ಲೋಹಗಳಿಂದನೂ ಮಾಡ್ತೀರಾ? ಇಲ್ಲ, ನಾವು ಮರದ ಮಾತ್ರ ಮಾಡಿದ್ದೀನಿ ಸರ್. ಮರದ ಕಲ್ಲಿಂದ ಯಾವುದು ಮಾಡಿಲ್ಲ ಸರ್. ಕಲ್ಲಿಂದ ಮಣ್ಣಿಂದ ವಿಗ್ರಹಗಳು ಮಾಡಿದ್ದೀನಿ, ಮರದಲ್ಲಿ ವಿಗ್ರಹಗಳು ಮಾಡಿದ್ದೀನಿ. ಲೋಹದಲ್ಲಿ ಲೋಹದ ಯಾವುದು ನಾವು ಮಾಡಿಲ್ಲ ಸರ್. ಮಾಡಿಲ್ಲ, ಇಲ್ಲ ಸರ್. ಈಗ ಯಾವ ಮರಗಳು ತುಂಬ ಹಾರ್ಡ್ ಇರ್ತವೆ ಮಾಡ್ಲಿಕ್ಕೆ ಕಷ್ಟ ಅನ್ಸುತ್ತೆ, ಯಾವ ಮರಗಳು ತುಂಬ ಸ್ಮೂತ್ ಇರ್ತವೆ ನಿಮಗೆ ಮಾಡಲಿಕ್ಕೆ? ಈ ಸ್ಮೂತ್ ಆಗಿರೋದು ಎಲ್ಲದಕ್ಕೂ ಭಾಳ ಚೆನ್ನಾಗಿ ಬರೋದು ಕೆಲಸ ಅಂದರೆ ತೆಗೆದ ಮರ ಸರ್. ಅದು ಸ್ವಲ್ಪ ಕಾಸ್ಟ್ಲಿ ಮರ, ಸಾಮಾನ್ಯ ಎಲ್ಲರೂ ಮನೆಗೆ ಅದು ಹಾಕ್ಸೋದಕ್ಕೆ ಆಗಲ್ಲ. ಹೆಚ್ಚಿಗೆ ಬಳಸೋದು ಒನ್ನೆ ಮರ, ಆಮೇಲೆ ಹಲಸಿನ ಮರ ಅಂತ ಬರುತ್ತೆ, ಅದರಲ್ಲಿ ಡೋರ್ಗಳೆಲ್ಲ ಮಾಡಿಸ್ತಾರೆ. ಅಕೇಶಿಯ ಮರ ಬರುತ್ತೆ ಸರ್. ಈಗೀಗ ಮೊದಲು ನಾವು ಚಿಕ್ಕರಿದ್ದಾಗ ಅಕೇಶಿಯ ಇರಲಿಲ್ಲ ಸರ್ ಈ ಕಡೆ, ಒನ್ನೆ ಮರ ಇತ್ತು. ಈಗ ಇಲ್ಲಿ ಮಲೇಷ್ಯಾವನ್ನೇನು ಬರುತ್ತೆ ಸರ್. ಈಗ ಮಲೇಷ್ಯಾವನ್ನೇ ಅಂದರೆ ಅದು ಎಳೆ ಸ್ಟ್ರೈಟ್ ಬರುತ್ತೆ ಸರ್. ಅದು ಲೋಕಲ್ ಒನ್ನೇ, ಒಂದು ಸ್ವಲ್ಪ ಗಂಟು, ಅದರಲ್ಲೇ ಡಿಸೈನ್ಗಳು ಟೈಪು, ಅದು ಪ್ಲೈನಿಂಗ್ ಆದಾಗ ನೋಡೋಕ್ಕೆ ಚೆನ್ನಾಗಿ, ಪಾಲಿಶ್ ಆದಾಗ ಚೆನ್ನಾಗಿ ಕಾಣುತ್ತೆ ಸರ್. ಅಂದರೆ ಮರ ಬಿಗಿ ಇರುತ್ತೆ ಸರ್, ಅದು ಲೋಕಲ್ ಒನ್ನೇದು. ಸ್ವಲ್ಪ ಗಟ್ಟಿ ಬರುತ್ತೆ ಸರ್ ಅವೆಲ್ಲ ಮರಗಳು. ಅದಕ್ಕಿಂತ ಅಂತಂದರೆ ಈ ಜಾಲಿ ಮರದ್ದು ಇನ್ನೂ ಗಟ್ಟಿ. ಜಾಲಿ ಮರದಲ್ಲೆಲ್ಲ ಹೆಚ್ಚಿಗೆ ಈಗ ಸೋಫಾಗಳೆಲ್ಲ ಮಾಡೋದು ಜಾಲಿ ಮರದಲ್ಲೇ ಬಳಸ್ಕೊಂಡು ಮಾಡ್ತಾರೆ ಸರ್, ಯಾಕೆಂದರೆ ಅದು ಕಮ್ಮಿ ರೇಟಲ್ಲಿ ಮರ ಸಿಗುತ್ತೆ ಸರ್ ಅದು. ಆಮೇಲೆ ಇದು ಸೋಫಾಗಳು ಏನು ಹೆಚ್ಚಿಗೆ ಅದಕ್ಕೆ ಕೆತ್ತನೆ ಕೆಲಸ ಮಾಡಿಸೋದಿಲ್ಲ, ಕಡಿಮೆ ಮಾಡಿರ್ತಾರೆ, ಭಾಳ ಕಮ್ಮಿ ಕೆಲಸ ಇರುತ್ತೆ ಸರ್, ಸಿಂಪಲ್ ಆಗಿರುತ್ತೆ ಸರ್. ಹಂಗಾಗಿ ಈಗ ದೇವ್ರ ವಿಗ್ರಹಗಳು ಅವೆಲ್ಲ ಮಾಡಬೇಕು ಅಂದರೆ ತ್ಯಾಗದ ಮರನೇ ಚೆಂದ ಸರ್ ಅದಕ್ಕೆ. ಅದು ಬಿಟ್ಟರೆ ಅಕೇಶಿಯನು ತ್ಯಾಗದ ಮರ ಇದ್ದಂಗೆ ಇರುತ್ತೆ ಸರ್. ಈಗ ಬರೋದು ಅಕೇಶಿಯ ಸ್ಮೂತ್ ಇರುತ್ತೆ ಸರ್ ಅದು, ಅದರಲ್ಲಿ ಎಣ್ಣೆ ಅಂಶ ಇಲ್ದಿದ್ರು ಮರ ಸ್ಮೂತ್ ಇರುತ್ತೆ. ತ್ಯಾಗದ ಮರದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಾವೆಷ್ಟು ಸಣ್ಣ ಎಳೆಗಳು ಕೆಲಸ ಮಾಡಿದರೂ ಕೂಡ ಕೂದಲನ್ನೆಲ್ಲ ಬಿಡಿಸ್ತೀವಲ್ಲ ಸರ್, ಆ ಪ್ರತಿಯೊಂದು ಎಳೆಗಳು ಕೂಡ ನೀಟಾಗಿ ಬರ್ತವೆ ಅದರಲ್ಲಿ. ನಮ್ಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ಸರ್. ಆಮೇಲೆ ಅದರಲ್ಲಿ ಎದರೆಳೆ ಅಂತ ಬರುತ್ತೆ ಸರ್, ಆ ಥರ ಇರಲ್ಲ. ಬೇರೆ ಮರಗಳಲ್ಲಿ ಗಂಟು ಜಾಸ್ತಿ, ಎದರೆಳೆ ಬರೋದು ಇವೆಲ್ಲ ಆಗ್ತವೆ ಸರ್. ಆದರೆ ತೇಗದ ಮರದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಾವು ಹೆಂಗೆ ಕೆಲಸ ಮಾಡಿದ್ರೂ ಬೆಣ್ಣೆಯಲ್ಲಿ ತೆಗೆದಂಗೆ ಬರುತ್ತೆ ಸರ್. ಅಷ್ಟು ನೀಟಾಗಿ ಕೆಲಸನೂ ಆಗುತ್ತೆ, ಪಾಲಿಶ್ ಮಾಡಿದಾಗಲಂತೂ ತುಂಬ ಚೆನ್ನಾಗಿ ಕಾಣ್ತವೆ ಸರ್. ಅದೊಂದು ಅಕೇಶಿಯ ಒಂದು ಸರ್, ಎರಡೂ ಅಷ್ಟೇ ಚೆನ್ನಾಗಿ ಬರುತ್ತೆ ಸರ್. ಜನ ಹೆಚ್ಚಾಗಿ ಯಾವ ಮರದಲ್ಲಿ ನಿಮಗೆ ಮಾಡಿಸ್ತಾರೆ ಈ ಥರ ಎಲ್ಲ? ತೇಗದ ಮರದ ಮಾಡಿಸೋರು ಸ್ವಲ್ಪ ಈ ಕೆತ್ತನೆ ಕೆಲಸ ಮಾಡಿಸೋರೆಲ್ಲ ತೇಗದ ಮರದವರೇ ಮರನೇ ತರ್ತಾರೆ ಸರ್ ಡೋರ್ಗಳಿಗೆ. ಅದು ಬಿಟ್ಟರೆ ಒನ್ನೆ ಮರ ಸರ್, ಒನ್ನೇದು ಅಕೇಶಿಯ ಸರ್. ಬೇರೆ ಇನ್ಯಾವ ಮರನೂ ಕೆತ್ತನೆಗೆ ಅಷ್ಟೊಂದು ಸೂಕ್ತ ಇರೋದಿಲ್ಲ. ಇನ್ನು ಸೋಫಾ ಮಾಡಿಸೋರೆಲ್ಲ ಒಂದು 90% ಜಾಲಿ ಮರದ್ದೇ ಮಾಡಿಸ್ತಾರೆ ಸರ್ ಸೋಫಾ. ಈ ರೆಡಿಮೇಡ್ ಅಕೇಶಿಯ ಮರದಲ್ಲೂ ಬರ್ತವೆ ಸರ್ ಸೋಫಾ ಸೆಟ್ಟು, ಅವಕ್ಕೂ ಕೆಲವು ಡಿಸೈನ್ ಮಾಡಿಕೊಡ್ತೀವಿ. ಅದರಲ್ಲಿ ಏನು ಹೆಚ್ಚಿಗೆ ಮಾಡಿಸಲ್ಲ ಸರ್ ಸೋಫಾದ್ದು, ಯಾರೋ ಒಬ್ಬರು ಅಪರೂಪ ಸರ್. ಕೆಲವರು ಸೋಫಾಕ್ಕೆ ಸಿಂಹಾಸನ ಟೈಪ್ ಇರಬೇಕು ಅಂತ ಸಿಮ್ಮುಗಳೆಲ್ಲ ಮಾಡಿಸಿದ್ರು ಸರ್, ಮಾಡಿಕೊಟ್ಟೆ. ನಿಂತಿರೋವಂಥ ಸಿಂಹಗಳು ಮುಂದಿನ ಕಾಲಿಗೆ ಮುಖ ಬಾಡಿ ಅದೆಲ್ಲ ನಿಂತಿರೋ ಟೈಪು ಸಿಂಹಗಳು ಬರ್ತವೆ ಸರ್, ಅವು ಮಾಡಿಕೊಟ್ವಿ. ಇನ್ನು ಹಿಂದ್ಗಡೆ ಮಾಮೂಲು ಪಟ್ಟಿ, ಚೇರ್ ಹ್ಯಾಂಡ್ಲು, ಹಿಂದ್ಗಡೆದು ಬೆನ್ ಪಟ್ಟಿ, ಸೀಟಿನ ಪಟ್ಟಿಗಳು ಮಾಮೂಲೆಲ್ಲ ಇರುತ್ತೆ. ಕಾಲುಗಳು ಸಿಮ್ಮದ ಕಾಲು ಟೈಪು ಮಾಡಿಸ್ತಾರೆ ಸರ್, ಬರೀ ಕಾಲು. ಅವನ್ನ ಜಾಲಿ ಮರದಲ್ಲೂ ಮಾಡಿಕೊಟ್ಟಿದ್ದೀವಿ ಸರ್. ಎಲ್ಲದಕ್ಕಿಂತ ಅಂದರೆ ತೇಗದ ಮರದಲ್ಲಿ ಮಾಡಿದರೆ ಕೆಲಸ ತುಂಬ ಚೆನ್ನಾಗಿ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಾಳಿಕೆನೂ ಅಷ್ಟೇ ಬರುತ್ತೆ ಸರ್ ತೇಗದ ಮರದ್ದು. ಎಲ್ಲ ಜನಗಳೇ ಮರ ಮುಟ್ಟು ತಂದುಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರ, ನೀವು ಏನಾದರೂ ಸ್ವತಃ ಮರ ತಗೊಂಬಿಟ್ಟು ನೀವು ಮಾಡಿ ರೆಡಿ ಮಾಡಿ ರೆಡಿಮೇಡನ್ನು ಮಾರಾಟ ಮಾಡೋ ಸಾಧ್ಯತೆಯೂ ಇದೆಯಾ? ನಾವು ಸ್ವಂತಕ್ಕೆ ತಂದು ಮಾಡ್ತೀವಿ ಸರ್, ಪೀಸ್ಗಳೆಲ್ಲ ತರ್ತೀವಿ ಸರ್ ನಾವು ತಂದ್ಕೊಂಡು. ಈ ಮಂಟಪಗಳೆಲ್ಲ ನಾವು ಮಾಡೋದು ಎಲ್ಲ ಪೀಸ್ ವರ್ಕ್ ಸರ್, ಅದು ಮಂಟಪಗಳು ಮಾಡೋದು. ಅದಕ್ಕೆ ಹೆಚ್ಚಿಗೆ ದಪ್ಪ ಉದ್ದ ಸೈಜು ಬೇಕಾಗಲ್ಲ ಸರ್. ಕೆಲವು ಮರಗಳು ಬಳಸಿರೋ ವೇಸ್ಟ್ ಪೀಸ್ಗಳನ್ನೆಲ್ಲ ಮಂಟಪಕ್ಕೆ ಹಾಕ್ಕೊಂಡು ಕಳಸಗಳು ಕಡಿಯೋದಕ್ಕೆ ಆಗಿರಲಿ, ಆಮೇಲೆ ಒಳಗೆ ಡ್ರಾ ಮಾಡೋದಕ್ಕೆ ಆಗಿರಲಿ, ಆ ಮೂಲೆಗಳಿಗೆ ಬೋದ್ಗಳಿಗೆ ಅದಕ್ಕೆಲ್ಲ ಡಿಸೈನ್ ಮಾಡ್ತೀವಿ ಸರ್. ಗಂಟೆಗಳು ಹಾಕಿರಂಗೆ ಮೇಲೆ ಸಿಂಹಗಳು ನಿಂತಿರೋ ಸಾಳೆಗಳು ಅಂತ ಹೇಳ್ತಾರೆ ಸರ್, ಅದನ್ನು ಸಿಂಹದ ರೂಪ ಅದು, ಅವನ್ನ ಮಾಡಲಿಕ್ಕೆ ಅವೆಲ್ಲ ಪೀಸ್ ವರ್ಕೇನೆ ಸರ್ ಅದು. ಮತ್ತು ಮಂಟಪದೊಳಗಡೆ ದೇವ್ರ ಕೂರಿಸೋದಕ್ಕೆ ಒಂದು ಪೀಠ ಅಂತ ಮಾಡ್ತೀವಿ ಸರ್, ಅದಕ್ಕೆಲ್ಲ ಹಿಂದ್ಗಡೆ ಕೀರ್ತಿ ಮುಖ ಬಳ್ಳಿ ಸಾಲು, ಅದು ಸೈಡಿಗೆ ಎರಡು ಸಿಂಹಗಳು ಕೂತಿರೋದು, ಅದೆಲ್ಲ ಕೆಲಸ ಮಾಡ್ತೀವಿ ಸರ್. ಅವೆಲ್ಲ ಪೀಸ್ ವರ್ಕ್ ಸರ್. ಖರ್ಚಾಗ್ತಾವೆ ನೀವು ಮಾಡಿದವ್ ರೆಡಿಮೇಡ್? ಹ್ಞೂ, ಅದು ಮಾಡ್ತೀವಿ ಸರ್. ಕೆಲವೊಂದು ಆರ್ಡ್ರು ಬರ್ತವೆ, ಹೆಚ್ಚಿಗೆ ನಾನು ಮಾಡಿ ಸ್ಟಾಕ್ ಮಾಡಲ್ಲ ಸರ್. ಒಬ್ಬರಿಂದ ಒಬ್ಬರಿಗೆ ನೋಡ್ಬಿಟ್ಟು ಎಲ್ಲಿ ಮಾಡಿಸಿದ್ರಿ ಅಂದೇಳಿ ಇದು ಮಾಡ್ತಾರೆ, ಹಂಗೆ ನನಗೆ ಆರ್ಡ್ರು ಬರ್ತವೆ, ಆ ಥರ ಮಾಡಿಕೊಟ್ಟಿದ್ದೀನಿ ಸರ್. ಈಗ ಮರ ಎಲ್ಲ ವೇಸ್ಟ್ ಮರನೂ ಸ್ವಲ್ಪ ಎಲ್ಲ ಉಳಿದಿರುತ್ತೆ, ಒಂದೊಂದು 2-2.5-3 ಅದರಲ್ಲೂ ಏನಾದರೂ ಡಿಸೈನ್ ಬೇರೆ ಬೇರೆ ಕೆತ್ತನೆಗಳನ್ನು ಮಾಡ್ತೀರಾ? ಮಾಡ್ಬೋದು ಸರ್, ಮಾಡಿಕೊಟ್ಟಿದ್ದೀನಿ ಸರ್. ಕೆಲವು ಮನೆಯಲ್ಲಿ ಇಡೋವಂಥ ಶೋ ಪೀಸ್ಗಳು ಕೆಲವು ಮಾಡಿಸ್ತಾರೆ ಸರ್. ನೀರಿನ ಕೊಡ ಹೊತ್ಕೊಂಡಿರೋ ಬೊಂಬೆಗಳು ಬರ್ತವೆ ಸರ್, ಮೀರಾ ಬೊಂಬೆ. ಆಮೇಲೆ ಒಬ್ಬರಿಗೆ ರಾಯರು ವಿಗ್ರಹ ಮಾಡಿಕೊಟ್ಟಿದೆ ಸರ್, ಅದು ವಾಸ್ಕಲ್ನಲ್ಲಿ ಕಟ್ ಮಾಡಿ ಉಳಿದಿದ್ದ ಪೀಸ್ ಒಂದು 8 inch ಉದ್ದ ಪೀಸ್ ಇತ್ತು ಸರ್, ಅದು ವೇಸ್ಟ್ ಆಗಿರೋದು. ಅದು ಈ ವೆಂಟಿಲೇಷನ್ ಬಾಗಿಲಿಗೆ ಅಂತ ಮೇಲ್ಗಡೆ ಪೀಸ್ ಉದ್ದ ತಂದಿದ್ರು ಸರ್, ಅವು ಜಾಸ್ತಿ ಆಗಿರೋದನ್ನ ಕಟ್ ಮಾಡ್ತಾರೆ ಸರ್. ಅವು 7-6 pieces ಜಾಸ್ತಿ ಇರೋ ಮರ ತೆಗಿತಾರಲ್ಲ ಅಂಥ ಪೀಸ್ಗಳಲ್ಲಿ ನಾವು ಈ ಥರ ವಿಗ್ರಹಗಳು ಮಾಡ್ತೀವಿ ಸರ್. ಅದರಲ್ಲಿ ಗಾನೆಗಳು, ಆಮೇಲೆ ಈ ಗಿಳಿ, ಹಂಸ ಈ ಥರ ಪ್ರಾಣಿಗಳು ಅವನ್ನೆಲ್ಲ ಮಾಡ್ತೀವಿ. ಆಮೇಲೆ ಪೆನ್ ಇಡೋದಕ್ಕೆ ಅದರಲ್ಲಿ ಮಾಡ್ತೀವಿ ಸರ್, ಡಿಸೈನ್ ಮಾಡಿಬಿಟ್ಟು ಸುತ್ತಲೂ ಒಂದು ಗ್ಲಾಸ್ ಟೈಪ್ ಮಾಡ್ತೀವಿ, ಅದರಲ್ಲೇ ಡಿಸೈನ್ ಮಾಡಿ ಲೇತಿಗೂ ಕೊಡ್ತೀವಿ ಸರ್. ಲೇತ್ನಲ್ಲಿ ಅರ್ಧ ಕೆಲಸ ಮಾಡಿಸ್ತೀವಿ, ಮೇಲೆ ಕುಸುರಿ ಕೆಲಸ ನಾವು ಮಾಡ್ತೀವಿ ಸರ್ ಅದ್ರ ಮೇಲೆ. ಅದ್ರ ಒಳಗಡೆ ಪೆನ್ಗಳು ಹಾಕಿಡೋದಕ್ಕೆ, ನೋಡಲಿಕ್ಕೆ ಟೇಬಲ್ ಮೇಡೋದಕ್ಕೆ ಚೆನ್ನಾಗಿರುತ್ತೆ ಸರ್. ಆ ಥರ ಚಿಕ್ಕ ಪುಟ್ಟ ಮರ ವೇಸ್ಟ್ ಆಗದಂಗೆ ಅದರಲ್ಲೆಲ್ಲ ಮಾಡಿಕೊಟ್ಟಿದ್ದೀನಿ ಸರ್. ವರ್ಷ ಪೂರ್ತಿ ಕೆಲಸ ಸಿಗುತ್ತಾ ನಿಮಗೆ? ಇರುತ್ತೆ ಸರ್, ಹಂಗೂ ಇರೋದು ಇರ್ತವೆ. ಯಾವ ಈ ಲಾಕ್ಡೌನ್ನಲ್ಲೇ ಸ್ವಲ್ಪ ನಮಗೆ ಕೆಲಸಗಳದ್ದು ತೊಂದರೆ ಆಯಿತು ಸರ್. ಒಂದೆರಡು ವರ್ಷ ಕೆಲಸಗಳು ಭಾಳ ಕಡಿಮೆ ಆದವು. ಈಗ ಈ ಕಂಪ್ಯೂಟರ್ ಮಿಷನ್ ಜೊತೆಗೆ ಕಂಪ್ಯೂಟರ್ ಮಿಷನ್ ಇರೋದ್ರಿಂದ ಸ್ವಲ್ಪ ಕೆಲಸದ ತೊಂದರೆನೆ ಸರ್. ಆದರೂ ಈಗ ನಮಗೂ ಏಜ್ ಆಗಿರೋದಕ್ಕೆ ಸರಿಗೆ ಅಲ್ಲಿಗೆ ದೂರಕ್ಕೆ ಒಂದೊಂದು ಕೆಲಸ ಸಿಗ್ತಾ ಇರ್ತವೆ ಸರ್, ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೀವನಕ್ಕೆ ಏನು ತೊಂದರೆ ಇಲ್ಲ? ಏನು ಪರವಾಗಿಲ್ಲ ಸರ್, ಹೆಂಗೋ ನಡೀತಾ ಇದೆ. ಈ ಕೃಷಿ ಬದುಕು ಬಿಟ್ಟು ಮತ್ತೆ ಕೆತ್ತನೆಗೆ ಬಂದ್ರೆ ಈ ಕೃಷಿ ಬದುಕುನು ಮಾಡ್ತಾ ಇದಾರೆ ಜೊತೆಗೆ ಏನಾದ್ರು? ಕೃಷಿದು ಈಗ ಆಗಲ್ಲ ಸರ್, ನನ್ನಿಂದ ಮಾಡೋದು ಕಷ್ಟ ಆಗುತ್ತೆ ಸರ್. ಹೊಲ ಮನೆದು ಎಲ್ಲ ನೋಡ್ಕೊಂಡು ಮಾಡೋದು ಕಷ್ಟ ಅನಿಸುತ್ತೆ ಸರ್. ಹಂಗಾಗಿ ಇಲ್ಲಿ ಇದಾದರೆ ಕೂತ ಹತ್ರನೇ ಕೆಲಸ ಮಾಡ್ತೀನಿ ಸರ್. ಹಂಗಾಗಿ ಮರದ ಕೆಲಸದಲ್ಲೇ ಜೀವನ ಸಾಗಿಸ್ತಾ ಇದ್ದೀನಿ ಸರ್. ಇದೆಲ್ಲ ಕೆತ್ತನೆ ಕೆಲಸ ಎಲ್ಲ ನಿಮ್ಮ ಮನೆ ಹತ್ರನೇ ಆರ್ಡ್ರ್ ಹುಡುಕೊಂಬರ್ತಾರಾ, ನೀವೇನಾದರೂ ಅವ್ರ ಮನೆಗೆ ಮನೆ ಹತ್ರ ಹೋಗಿ ಮಾಡಿಕೊಡ್ಬೇಕಾಗತ್ತೆ? ಕೆಲವು ಟೈಮ್ ಅವರು ಅಲ್ಲಿನೂ ಹೋಗಿ ಬಿಲ್ಡಿಂಗ್ಗಳ ಹತ್ರನೇ ಹೋಗಿ ಮಾಡಿಕೊಡ್ಬೇಕಾಗುತ್ತೆ ಸರ್. ದೊಡ್ಡ ಸೈಜ್ ಬಾಗಿಲುಗಳು ಮಾಡಿಸಿರ್ತಾರೆ, ಸೈಜ್ ದಪ್ಪ ಇಡಿಸಿರ್ತಾರೆ, ಅವನ್ನ ಒತ್ತಾಡೋದಿಕ್ಕಾಗಲ್ಲಪ್ಪ ಅಲ್ಲೇ ಬಂದು ಮಾಡಿಕೊಡು ಅಂತ ಕೆಲವರು ಕೇಳ್ತಾರೆ. ಹಂಗಾಗಿ ಅಲ್ಲೇ ಹೋಗ್ಬಿಟ್ಟು ಕೆಲವು ವಾಸ್ಕಲ್ಗಳದೆಲ್ಲ ಮಾಡಿಕೊಟ್ಟು ಬಂದಿದ್ದೀನಿ ಸರ್. ಡೋರ್ಗಳು ಅಷ್ಟೇ, 2 ಇಂಚ್ ದಪ್ಪ ಡೋರ್ ಮಾಡಿಸಿರ್ತಾರೆ ಸರ್. ಅವೆಲ್ಲ ವೆಯ್ಟ್ ಜಾಸ್ತಿ ಇರುತ್ತೆ, ಎತ್ತಿಡಿ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ತಂದಿಟ್ಕೊಂಡು ಜೋಪಾನ ಮಾಡೋದು ಕಷ್ಟ ಆಗುತ್ತೆ ಸರ್. ಹಂಗಾಗಿ ನಾನೇ ಅಲ್ಲೇ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೀನಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಇದ್ದಾರೆ ಸರ್. ಮಕ್ಕಳಿಗೆ ಏನಾದರೂ ಈ ಕೆಲಸ ಕಲಿಸಿದ್ರೆ? ನನ್ನ ಮಗನಿಗೆ ಸ್ವಲ್ಪ ಕೆಲಸ ಗುರುತು ಸರ್, ಮಾಡ್ತಾನೆ. ಅವನು ಈಗ ITI ಮಾಡ್ಕೊಂಡ ಸರ್. ITI ಮಾಡ್ಕೊಂಡ್ಮೇಲೆ ಬೆಂಗಳೂರು ಅದೊಂದು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಮನ ಮನೆಯಿಂದ ಹೋಗ್ತಾ ಇದ್ದಾರೆ. ಈಗ ನೋಡಿದ್ರು ನಿಮ್ಮಷ್ಟು ಆಸಕ್ತಿಯಿಂದ ಇದು ಕೆತ್ತನೆ ಇಂಥವೆಲ್ಲ ಕಲಿಯೋದು ಕಷ್ಟ? ಇಂಟ್ರೆಸ್ಟ್ ಇಲ್ಲಲ್ಲ ಸರ್ ಅವ್ರಿಗೆ. ನಾವು ಭಾಳ ಆಸಕ್ತಿಯಿಂದ ಮಾಡೋಂಥ ಕೆಲಸ ಇದು. ಪೇಷನ್ಸ್ ಇರಬೇಕು, ಮನಸ್ಸೆಲ್ಲ ಅಲ್ಲೇ ಕೇಂದ್ರೀಕೃತವಾಗಿರ್ಬೇಕು ಸರ್. ಹಂಗಾದರೆ ಇವು ಮಾಡೋದಕ್ಕೆ ಸಾಧ್ಯ. ಈಗ ಮೊಬೈಲ್ ಬಂದ್ಬಿಟ್ಟು ಎಲ್ಲ ಮೊಬೈಲ್ ಕಡೆಗೆ ತಿರುಗ್ತಾರೆ ಸರ್ ಮಕ್ಕಳು. ಮೊಬೈಲ್ನಲ್ಲಿ ಬರೋದು ನೋಡಬೇಕು, ಬೇರೆ ಏನೇನೋ ಅವ್ರ ಮನಸ್ಸಿಗೆ ಕಲ್ಪನೆಗಳು. ಅಂತೂ ಓದೋದು ಚೆನ್ನಾಗಿ ಓದ್ದ, ನನಗೆ ಅದೊಂದು ಖುಷಿ ಅನ್ನಿಸ್ತು ಸರ್. ಹಂಗಾಗಿ ITI ಮಾಡ್ಕೊಂಡ, ಅದ್ರ ಮೇಲೆ ಈಗ ಬೆಂಗಳೂರಿಗೆ ಒಂದು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಮುಂದಿನ ಏನೇನು ಮಾಡಬೇಕನ್ನೋ ಉದ್ದೇಶ ಇದೆ? ಮುಂದೆ ಅದೇ ಸರ್, ಈಗ ನಮಗೆ ಜೊತೆಗೆ ನನಗೊಂದು 4 ಜನ ಶಿಷ್ಯರು ಬೆಳೆಸ್ಬೇಕು ಅಂತ ಆಸೆ ಇತ್ತು ಸರ್. ನನ್ನ ಕೆಲಸ ಕಲಿಸ್ಕೊಡ್ಬೇಕು ಮಾಡಬೇಕು ಅಂತ. ಕೆಲವ್ರು ಬಂದರು, ಅವರಿಗೆ ಅದನ್ನು ಕರಗತ ಮಾಡ್ಕೊಳೋದು ಕೆಲವ್ರಿಗೆ ಕಷ್ಟ ಆಗುತ್ತೆ. ಆಮೇಲೆ ತಾಳ್ಮೆಯಿಂದ ಇರಬೇಕು. ಈಗ ಬರ್ತಿದ್ದಾಗೆ ನಾವು ಅವರಿಗೆ ಕೂಲಿ ಇಷ್ಟು ಅಂತ ಕೊಡೋದು ನಮಗೂ ಕಷ್ಟ ಆಗುತ್ತೆ ಸರ್. ಈಗ ಯಾರು ಬಂದ್ರು ಎಷ್ಟು ಕೊಡ್ತೀರಾ ಸರ್ ದಿವಸಕ್ಕೆ ಅಂತ ಕೇಳ್ತಾರೆ ಸರ್. ಈಗ ಅವರು ಕೆಲಸ ಮಾಡಿದ್ದು ಒಂದು ಪೀಸ್ನ ನಾನು ಸೇಲ್ ಮಾಡಿ ಅದರಲ್ಲಿ ಎಷ್ಟು ಲಾಭ ಬರುತ್ತೆ ಅನ್ನೋದು ನಾನು ನೋಡ್ಕೊಂಡು, ಅವರು ಎಷ್ಟು ದಿವ್ಸಕ್ಕೆ ಮುಗಿಸ್ತಾರೆ ಅನ್ನೋದು ನೋಡ್ಕೊಂಡು ನಾನು ಅವ್ರಿಗೆ ಕೂಲಿ ಫಿಕ್ಸ್ ಮಾಡ್ಬೋದು ಸರ್. ಅವರಿಗೆ ದಿವಸಕ್ಕೆ 500-600 ರೂಪಾಯಿ ಕೂಲಿ ಕಮ್ಮಿ ಯಾರೂ ಬರಲ್ಲ ಸರ್. ಇವತ್ತು ಕೆಲಸ ಕಲಿಬೇಕು ಅಂತ ಆಸಕ್ತಿಯಿಂದ ಬರೋದು ತುಂಬಾ ಕಡಿಮೆ ಇಲ್ಲ ಅಂತಾನೆ ಹೇಳ್ಬಹುದು. ನನಗೆ ಎಷ್ಟು ಕೊಡ್ತೀರಾ, ದಿನಕ್ಕೆ ಎಷ್ಟು ಕೊಡ್ತೀರಾ ಅನ್ನೋಂತಾರೆ ಜಾಸ್ತಿ. ಫಸ್ಟಿಗೆ ದಿನಕ್ಕೆ ಎಷ್ಟು ಕೊಡ್ತೀರಾ, ನಮ್ಮ ಹುಡುಗನ ಕೆಲಸಕ್ಕೆ ಕಳಿಸ್ತೀನಿ, ದಿವಸಕ್ಕೆ ಕೂಲಿ ಎಷ್ಟು ಹಾಕಿ ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ ಸರ್. ಕೆಲವರು ಕಾರ್ಪೆಂಟರ್ ಕೂಡ, ನನ್ನ ಮಗನಿಗೆ ಕೆಲಸ ಕಲಿಸ್ರಿ, ದಿವಸಕ್ಕೆ ನೀವು ಎಷ್ಟು ಕೂಲಿ ಕೊಡ್ತೀರಾ ಏನು ಅನ್ನೋದು ಹೇಳ್ರಿ, ಯಾಕೆಂದ್ರೆ ನಮ್ಮ ಜೊತೆಗೆ ಕೆಲಸ ಮಾಡ್ತಾನೆ, ನಾನೇ ಒಂದು 300 ರೂಪಾಯಿ ಕೊಡ್ತೀನಿ, 400 ರೂಪಾಯಿ ಕೊಡ್ತೀನಿ ಅನ್ನೋ ಮಾತೆಲ್ಲ ಕಾರ್ಪೆಂಟ್ರ್ಗಳೇ ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ಸರ್. ಈಗ ನಮ್ಮ ಕೆಲಸ ಕಲಿತು ಮಾಡೋಂಗಾದರೆ ಈಗ ಅವನು 400 ರೂಪಾಯಿ ಕೆಲಸ ಮಾಡಿದರೆ ನಾನೊಂದು 350 ರೂಪಾಯಿ ಅವನಿಗೆ ಕೊಟ್ಟರು, ಒಂದು 50 ರೂಪಾಯಿ ನನಗೆ ಎಂತ ಉಳಿಯುತ್ತೆ ಸರ್. ಕೆಲವರು ಕೆಲಸ ಕೆಡಿಸುವಂಥ ಅವಶ್ಯಕತೆಗಳು ಇರ್ತವೆ ಸರ್, ಅಲ್ಲಿ ಆಗುತ್ತೆ. ಅವನ್ನೆಲ್ಲ ನಾವು ಸುಧಾರಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈ ಬಡಗಿ ಕೆಲಸ, ಈ ಕೆತ್ತನೆ ಕೆಲಸ, ಇದೆಲ್ಲ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ಸಂತೋಷವಾಗಿದ್ದೀವಿ ಸರ್, ಒಳ್ಳೆ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡ್ಸೋಕ್ಕೆ ಬರೋಂಥವ್ರು ಭಾಳ ಸಂತೋಷವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸ ಅಂತ ಅವ್ರು ಏನು ಹೇಳ್ತಾರಲ್ಲ ಸರ್, ಅದೇ ನಮಗೆ ತುಂಬ ಖುಷಿ ಅನಿಸುತ್ತೆ ಸರ್. ಮಾಡಿದ್ದು ಸಾರ್ಥಕ ಆಯಿತು, ಮಾಡಿಕೊಟ್ಟಿದ್ದು ಅವ್ರ ಮನಸ್ಸಿಗೆ ತೃಪ್ತಿ ಆಯ್ತಲ್ಲ ಅನ್ನೋದೇ ನಮಗೆ, ಅದೊಂದು ದೇವರಿಗೆ ಒಪ್ಪಿಸ್ದಂಗೆ ಆಗುತ್ತೆ ಸರ್. ಅದು ಆ ವಿಷಯದಲ್ಲಿ ದೇವರು ನಿಜವಾಗ್ಲೂ ನನಗೆ ಸಂತೋಷ ಕೊಟ್ಟಿದ್ದಾನೆ ಸರ್. ಆ ಕಸುಬ್ನಲ್ಲಿ ನಿಮ್ಮ ಕೆಲಸ ಮಾಡಿಸ್ಕೊಂಡಂಥ ಎಲ್ಲ ಗ್ರಾಹಕರು ಆ ಥರ ಸಂತೋಷ ವ್ಯಕ್ತಪಡಿಸ್ತಾರೆ? ಇವತ್ತಿಗೂ ಎಲ್ಲಿ ಸಿಕ್ಕರೂ ಮಾತಾಡಿಸ್ತಾರೆ ಸರ್. ಮಣಿಯವರೇ, ನೀವು ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿದೆ, ನನಗೆ ಅಡ್ಡಸರು ಮಣಿ ಅಂತ ಮಾತಾಡಿಸ್ತಾರೆ ಸರ್. ಹಂಗಾಗಿ ನೀವು ಮಾಡಿಕೊಟ್ಟಿರೋ ಕೆಲಸ ತುಂಬ ಚೆನ್ನಾಗಿ ಬಂದಾರೆಲ್ಲ ಕೇಳ್ತಾರೆ, ನಮ್ಮ ನೆಂಟರುಗಳು ಎಲ್ಲಿ ಮಾಡಿಸಿದ್ರಿ ಅಂತ ಕೇಳ್ತಾರೆ ಅವರು. ಹಂಗಾಗಿ ಕೆಲವರು ಅವ್ರ ಕಡೆಯಿಂದನೂ ಕೆಲವರು ಬಂದಿದ್ದಾರೆ ಸರ್ ಕೆಲಸಗಳು, ಒಂದರಿಂದ ಒಂದು ಅವ್ರ ಮನೆ ಕೆಲಸ ಮಾಡಿಕೊಟ್ರೆ ಅವರು ಅವ್ರ ಸ್ನೇಹಿತರುಗಳು ಅವ್ರ ನೆಂಟರುಗಳಿಗೆ ಹೇಳಿ ಕೆಲಸಗಳು ಕೊಡಿಸಿದ್ದಾರೆ. ಆ ಥರ ಎಲ್ಲ ಮಾಡಿಕೊಟ್ಟಿದ್ದೀನಿ ಸರ್. ನಮಗೆ ಏನು ಅವ್ರಿಗೆ ತೃಪ್ತಿ ಆಗದೆ ನಮಗೊಂದು ಸಂತೋಷದ ವಿಷಯ ಸರ್. ಅವರು ದುಡ್ಡು ಕೊಟ್ಟಿದ್ದನ್ನು ನಾವು ಖರ್ಚು ಮಾಡಿಬಿಟ್ಟಿರ್ತೀವಿ ಸರ್. ಅವರು ಕೂಲಿ ಅಂತ ಇಷ್ಟು ಕೊಟ್ಟಿರ್ತಾರೆ, ಅದನ್ನು ನಾವು ನಮ್ಮ ಸಂಸಾರಕ್ಕೆ ಬಳಸ್ಕೊಂಡಿರ್ತೀವಿ. ಆದರೆ ನಾವು ಮಾಡಿಕೊಟ್ಟಿದ್ದು ಅಲ್ಲಿ ಉಳಿದಿರುತ್ತೆ ಸರ್. ಅದು ಅದನ್ನು ನೋಡಿದರೆ ನಾವು ಯಾವಾಗ ನಾವು ಹೋದ್ರೂ ಇವ್ರು ಸಾವುಕಾರ ಮನೆ ಕೆಲಸ ನಾನು ಮಾಡಿಕೊಟ್ಟಿದ್ದೆ ಅಂತ ನಮ್ಮ ಮಕ್ಕಳಿಗೂ ಕೂಡ ಹೇಳ್ಬೋದು, ನಮ್ಮ ಸ್ನೇಹಿತರಿಗೆ ಹೇಳ್ತೀವಿ ಸರ್. ಅವರೂ ಕೂಡ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರ ಮನೆಗಳಿಗೆ ಹೋದರೆ ಬಂದು ರಿಲೇಷನ್ ಯಾರನ್ನಿದ್ರೆ ಇವರೇ ನಮ್ಮನೆ ಡಿಸೈನ್ ಕೆಲಸ ಮಾಡಿಕೊಟ್ಟಿದ್ದು ಅಂತ ತೋರಿಸಿ ಹೇಳ್ತಾರೆ ಸರ್. ಅದೇ ಒಂದು ನಮ್ಮ ಮನಸ್ಸಿಗೆ ಖುಷಿ. ಅದು ಈ ಕಾರ್ಯಕ್ರಮ ಕೇಳಂತಾರೋ ಈ ಥರ ಕೆತ್ತನೆ ಏನಾದರೂ ಒಂದು ಆಸಕ್ತಿಯಿಂದ ನಿಮ್ಮನ್ನು ಮಾತಾಡಿಸ್ಬೇಕು.